ನಳಂದ ಫೌಂಡೇಶನ್ಸ್ ಪಾಲಿಟೆಕ್ನಿಕ್ ಗದಗ್ ರಸ್ತೆ ಬಂಡಿವಾಡ ಹತ್ತಿರ ಹುಬ್ಬಳ್ಳಿಯಲ್ಲಿ ಪ್ರಸಕ್ತ ಸಾಲಿನ ಡಿಪ್ಲೊಮಾ ಪ್ರವೇಶಾತಿಗಳು ಪ್ರಾರಂಭವಾಗಿವೆ. ಎಸ್ಎಸ್ಎಲ್ಸಿ ಪಾಸ್ ಆದವರಿಗೆ ಸಿಇ ಇಎನ್ಸಿ ಸಿಎಸ್ ಇಂಜಿನಿಯರಿಂಗ್ ಡಿಪ್ಲೊಮಾ ಪ್ರವೇಶಕ್ಕೆ ಅವಕಾಶ. ಮೊದಲು ಬಂದವರಿಗೆ ಮೊದಲ ಆದ್ಯತೆ. ಉತ್ತಮ ತಾಂತ್ರಿಕ ಶಿಕ್ಷಣ, ಅತ್ಯುತ್ತಮ ಫಲಿತಾಂಶ. ಸಾರಿಗೆ ಸೌಲಭ್ಯದ ವ್ಯವಸ್ಥೆ, ಮಧ್ಯಾಹ್ನ ಉಚಿತ ಬಿಸಿ ಊಟ, ಸುಲಭ ಕಂತುಗಳಲ್ಲಿ ಶುಲ್ಕ ಭರಿಸುವ ಅವಕಾಶ, ಸುಸಜ್ಜಿತ ಗ್ರಂಥಾಲಯ, ಉಚಿತ ಟೆಕ್ಸ್ಟ್ ಬುಕ್ ಸೌಲಭ್ಯ, ಕೆಲವೇ ಸೀಟುಗಳು ಲಭ್ಯ. ತ್ವರೆ ಮಾಡಿ ಸಂಪರ್ಕಿಸಿ ನಳಂದ ಫೌಂಡೇಶನ್ಸ್ ಪಾಲಿಟೆಕ್ನಿಕ್. ಮೊಬೈಲ್ 9481857729. 9481857729. ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ ಸಾಯಿ ಬಾಲ್. 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್. ಆತ್ಮೀಯ ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ಈಗ ಕೃಷಿ ಪರಿಕರ ಮಾರಾಟಗಾರರಿಗೆ ಕೃಷಿ ವಿಸ್ತರಣೆ ಸೇವೆಗಳ ಡಿಪ್ಲೊಮೋ ಕೋರ್ಸ್, ಈ ಬಗ್ಗೆ ಕೃಷಿ ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕರು ಹಾಗೂ ದೇಸಿ ಸಂಸ್ಥೆಯ ನೋಡಲ್ ಅಧಿಕಾರಿಗಳಾದ ಡಾಕ್ಟರ್ ಎಂ ಗೋಪಾಲ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಎಚ್ ಬಿ ರಾಮಡಗಿ. ನಮ್ಮೆಲ್ಲ ರೈತ ಬಾಂಧವರಿಗೆ ಕೃಷಿ ಶೋಧನೆ ಸಾಧನೆ ಕಾರ್ಯಕ್ರಮಕ್ಕೆ ಶರಣು ಶರಣಾರ್ಥಿಗಳು. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಕೃಷಿ ಪರಿಕರ ಮಾರಾಟಗಾರರಿಗೆ ಕೃಷಿ ವಿಸ್ತರಣೆ ಸೇವೆಗಳ ಡಿಪ್ಲೊಮಾ ಕೋರ್ಸ್, ಅಂದರೆ ಈಗ ಬೀಜ ಗೊಬ್ಬರ ಮಾರುವಂಥ ಅಂಗಡಿಗಾರರು ಇದ್ರಲ್ಲ, ಅವರಿಗೆ ಡಿಪ್ಲೊಮಾ ಕೋರ್ಸ್ ಕೊಡಬೇಕು. ಕೃಷಿ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಟ್ಟು ಮಾರಾಟದಲ್ಲಿ ನೈಪುಣ್ಯತೆ ಸಾಧಿಸಬೇಕು. ರೈತರಿಗೂ ಕೂಡ ಇದನ್ನು ತಿಳುವಳಿಕೆ ಹೇಳಿ ಕೊಡುವಷ್ಟು ಅವರಿಗೆ ಜ್ಞಾನ ಇರಬೇಕು. ಈ ಉದ್ದೇಶದಿಂದ ಈ ಡಿಪ್ಲೊಮಾ ಕೋರ್ಸನ್ನು ಪ್ರಾರಂಭ ಮಾಡಿದೆ. ಇದು ದೇಶಾದ್ಯಂತ ಮಾಡಿದಂಥ ಒಂದು ಯೋಜನೆ. ಈ ಯೋಜನೆಯ ಮಹತ್ವ ಕುರಿತು, ಅದು ಯಾಕೆ ಮಾಡ್ತಾ ಇದ್ದಾರೆ, ಯಾರಿಗೆಲ್ಲ ಕೊಡ್ತಾ ಇದ್ದಾರೆ ತಿಳಿಸ್ಲಿಕ್ಕೆ ಬಂದಿದ್ದಾರೆ ಡಾಕ್ಟರ್ ಎಂ ಗೋಪಾಲ್ ಅವರು. ಇವರು ಧಾರವಾಡ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಪ್ರಾಧ್ಯಾಪಕರಾಗಿದ್ದಾರೆ ಹಾಗೂ ಈ ದೇಸಿ ಅನ್ನುವಂಥ ಕೋರ್ಸ್ಗೆ ನೋಡಲ್ ಅಧಿಕಾರಿಯಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ನಮಸ್ಕಾರ ಡಾಕ್ಟರ್ ಎಂ ಗೋಪಾಲ್ ಅವರೇ. ನಮಸ್ತೆ ಸರ್. ನಮಸ್ತೆ. ದೇಸಿ ಅಂತೀವಿ, ದೇಶಿ ಅಂದ ತಕ್ಷಣ ದೇಶಿ ತಳಿ, ದೇಶಿ ಆಕಳು, ಇದೇ ನೆನಪಿಗೆ ಬರುತ್ತೆ. ಏನು ದೇಶಿ ಅಂದರೆ? ಹೌದು ಸರ್, ಎಲ್ರಿಗೂ ತಗೊಂಡಂಗೆ ದೇಶಿ ಅಂದ್ಕೊಳ್ಳೆ ದೇಶಿ ಆಕಳ, ದೇಸಿ ತುಪ್ಪ, ದೇಸಿ ತಳಿಗಳ ಬಗ್ಗೆನೆ ಬರ್ತದೆ. ಡಿ ಎ ಇ ಎಸ್ ಐ, ಅದಕ್ಕೆ ದೇಸಿ ಅಂತ ಕರಿತೇವೆ ಸರ್. ಡಿಪ್ಲೊಮೋ ಇನ್ ಅಗ್ರಿಕಲ್ಚರಲ್ ಎಕ್ಸ್ಟೆನ್ಷನ್ ಸರ್ವಿಸಸ್ ಫಾರ್ ಇನ್ಪುಟ್ ಡೀಲರ್ಸ್ ಅಂತೇಳಿ, ಕೃಷಿ ಪರಿಕರ ಮಾರಾಟಗಾರರಿಗೆ ಕೃಷಿ ವಿಸ್ತರಣೆ ಸೇವೆಗಳ ಡಿಪ್ಲೊಮೋ ಕೋರ್ಸ್ ಅಂತೇಳಿ ಸರ್. ಇದು ಇದು ಒಂದು ಕೇಂದ್ರ ಸರ್ಕಾರದ ಯೋಜನೆ. ಇದು ಒಂದು ಮೂರು ಥರ ಇದಾವೆ ಸರ್. ಇವು ಎಲ್ಲ ಕೃಷಿ ಪರಿಕರ ಮಾರಾಟಗಾರರೇ ಒಂದು ತಂಡದಲ್ಲಿದ್ದರೆ ಅದನ್ನು ಸಿ ಎಸ್ ಪಿ ಎಸ್ ತಂಡ ಅಂತ ಕರಿತೇವೆ ಸರ್, ಸೆಂಟ್ರಲ್ ಸೆಕ್ಟರ್ ಪ್ಲ್ಯಾನ್ ಸ್ಕೀಮ್ ಅಂತೇಳಿ. ಸೊ ಅದಕ್ಕೆ ಅವರು ಫೀಸನ್ನು 10,000 ರೂಪಾಯಿ ಕೊಡಬೇಕು. ಕೇಂದ್ರ ಸರ್ಕಾರ ಸಬ್ಸಿಡಿ ರೂಪದಲ್ಲಿ 10,000 ರೂಪಾಯಿ ಕೊಡ್ತದೆ ಸರ್ ಅವರು. ಸೊ ಎರಡನೇ ಟೈಪ್ ಅಂದರೆ ಸೆಲ್ಫ್ ಫೈನಾನ್ಸ್ ಬ್ಯಾಚ್ ಅಂತ ಮಾಡ್ತೇವೆ. ಡೀಲರ್ ಇರಲಿ ಅಥವಾ ನಾನ್ ಡೀಲರ್ ಇರಲಿ ಸರ್, ಇಬ್ಬರೂ ಸಹಿತ 20,000 ರೂಪಾಯಿ ಫೀಸನ್ನು ಕೊಡಬೇಕಾಗ್ತದೆ ಸರ್. ಇನ್ನು ಮೂರನೇದು ಟೈಪ್ ಏನು ಮಾಡಿದ್ದೀವಿ ಅಂದರೆ ಕಂಬೈನ್ಡ್ ಬ್ಯಾಚ್ ಅಂತ ಮಾಡಿದ್ದೇವೆ. ಆ ಕಂಬೈನ್ಡ್ ಬ್ಯಾಚ್ ಅಂತಂದರೆ ಡೀಲರ್ ಇದ್ದವ್ರು 10,000 ಕೊಡಬೇಕು, ನಾನ್ ಡೀಲರ್ ಇದ್ದವ್ರು 20,000 ಕೊಡಬೇಕು. ನಾನ್ ಡೀಲರ್ ಅಂದರೆ ಮುಂದೆ ಡೀಲರ್ ಆಗೋರು ಆಗೋರು ಸರ್, ಲೈಸೆನ್ಸ್ ಒಂದಿಲ್ಲದೆ ಇರತಕ್ಕಂಥವ್ರು, ಅವ್ರನ್ನೆಲ್ಲ ನಾವು ನಾನ್ ಡೀಲರ್ ಅಂತ ಕರಿತೀರಿ. ಯಾರು ಬೇಕಾದ್ರೂ ಈ ಕೋರ್ಸನ್ನು ನೋಂದಣಿ ಮಾಡ್ಬೋದು, ಈ ಕೋರ್ಸನ್ನು ಕಂಪ್ಲೀಟ್ ಮಾಡ್ಕೋಬೋದು ಸರ್. ಇದು ಯಾವಾಗ ಪ್ರಾರಂಭ ಆಯಿತು ಸರ್? ಇದು 2003 ಪ್ರಾರಂಭ ಮಾಡಿದರು. ಡಾಕ್ಟರ್ ಎಮ್ ಎನ್ ರೆಡ್ಡಿ ಅಂತೇಳಿ ಮೇನೇಜ್ ಸಂಸ್ಥೆ ಹೈದರಾಬಾದಲ್ಲಿ ಅವರು ಕಾರ್ಯನಿರ್ವಹಿಸ್ತಾ ಇದ್ದಂಥ ಸಂದರ್ಭದಲ್ಲಿ ಅವರು ಆಂಧ್ರಪ್ರದೇಶದಲ್ಲಿ ಒಂದು ಸರ್ವೆ ಮಾಡ್ತಾರೆ ಸರ್. ಈ ನಮ್ಮ ಗೌರವಾನ್ವಿತ ರೈತರು ಬೀಜ ಗೊಬ್ಬರ ಔಷಧಿ ಸಲುವಾಗಿ ಯಾರ್ಯಾರನ್ನು ಭೇಟಿ ಆಗ್ತಾರೆ ಅಂತೇಳಿ ಒಂದು ಸರ್ವೆ ಮಾಡಿದವಾಗ ಅವರು ನಮ್ಮ ಕೃಷಿ ವಿಜ್ಞಾನಿಗಳನ್ನು ಭೇಟಿ ಆಗ್ತಾರೆ, ಬೀಜ ಗೊಬ್ಬರ ಔಷಧಿ ಕಂಪ್ನಿಗಳು ಯಾರಿರ್ತಾರಲ್ಲ ಕಂಪ್ನಿಗಳವ್ರನ್ನ ಭೇಟಿ ಆಗ್ತಾರೆ, ಆಮೇಲೆ ಪ್ರಗತಿಪರ ರೈತರನ್ನ ಭೇಟಿ ಆಗ್ತಾರೆ. ಸೊ ಇವ್ರನ್ನೆಲ್ಲರನ್ನೂ ಭೇಟಿಯಾಗಿದ್ದಂಥ ಮಾಹಿತಿ ಒಟ್ಟಾಗಿ ಅವ್ರಿಗೇನು ಫಲಿತಾಂಶ ಬಂತು ಅಂದರೆ 50.65% ಬಂತು ಸರ್. ಇನ್ನು ಉಳಿದಂಥ 49.35% ರೈತರು ಈ ಕೃಷಿ ಪರಿಕರ ಮಾರಾಟಗಾರರ ಅಂಗಡಿಗಳಿಗೆ ಭೇಟಿ ಕೊಡೋದು ಅವ್ರಿಗೆ ಮಾಹಿತಿ ಸಿಕ್ತದೆ ಸರ್. ನೇರವಾಗಿ ಅಲ್ಲಿಗೆ ಹೋಗ್ಬಿಡ್ತಾರೆ ನೇರವಾಗಿ ಅಲ್ಲಿಗೆ. ಹತ್ತತ್ರ 50%-ಅಷ್ಟು ರೈತರು ಬೀಜ ಗೊಬ್ಬರ ಔಷಧಿ ಖರೀದಿ ಮಾಡಲಿಕ್ಕೆ ಇವ್ರ ಹತ್ರ ಹೋಗ್ಲಿಕ್ಕೆ ಪ್ರಾರಂಭ ಮಾಡಿದ್ರು ನಮ್ಮ ಕೃಷಿ ಪರಿಕರ ಮಾರಾಟಗಾರರ ಅಂಗಡಿ. ಕೃಷಿ ತಜ್ಞರನ್ನು ಭೇಟಿ ಆಗಲಾರ್ದೆ ಆದ್ರೂ ಸ್ವಲ್ಪ ಕಡಿಮೆ ಪ್ರಮಾಣ ಇತ್ತು ಅವ್ರದ್ದು, ಅವ್ರದ್ದು ಒಂದು ಕಡಿಮೆ ಪ್ರಮಾಣ ಇತ್ತು ಅವ್ರದ್ದು, ಬಟ್ ಇವ್ರದ್ದೇ ಜಾಸ್ತಿ ಇತ್ತು. ಅದಕ್ಕೆ ಅವಾಗ ಅವ್ರೇನು ಮಾಡಿದ್ರು ಡಾಕ್ಟರ್ ಎಮ್ ಎನ್ ರೆಡ್ಡಿ ಅವರು 50% ಅಷ್ಟು ಜನ ರೈತರು ಇವ್ರನ್ನ ಭೇಟಿ ಆಗ್ತಾರೆ ಅಂದರೆ ಇವ್ರ ಅಂಗಡಿನಲ್ಲಿರ್ತಕ್ಕಂಥ ಬೀಜ ಗೊಬ್ಬರ ಔಷಧಿನೇ ಮಾರಾಟ ಮಾಡಿದ್ರು ತಿಳ್ಕೊಂಡು ಮಾರಾಟ ಮಾಡಲಿ, ನಿಖರವಾಗಿ ಅದನ್ನು ಮಾಹಿತಿ ತಿಳ್ಕೊಂಡು ಅಲ್ಲಿರ್ತಕ್ಕಂಥ ಜಿಲ್ಲೆಯ ಮಣ್ಣಿನ ಬಗ್ಗೆ, ಆ ಬೆಳೆಗಳ ಬಗ್ಗೆ, ರೋಗ ಮತ್ತು ಕೀಟಗಳ ಬಗ್ಗೆ, ಹತೋಟಿ ಕ್ರಮಗಳ ಬಗ್ಗೆ ತಿಳ್ಕೊಂಡು ಅವರು ರೈತರಿಗೆ ಮಾಹಿತಿಯನ್ನು ಕೊಡಲಿ ಅನ್ನೋ ಉದ್ದೇಶಕ್ಕೆ ಇದು ಮೂರರಲ್ಲೇ ಪ್ರಾರಂಭ ಮಾಡಿ ಸರ್. 2003 ಅಷ್ಟೊಂದು ಮಾನ್ಯತೆ ಸಿಗಲಿಲ್ಲ ಸರ್. 2014 ಇದೇ ಡಾಕ್ಟರ್ ಎಂ ಎನ್ ರೆಡ್ಡಿಯವರು ಕೇಂದ್ರ ಸರ್ಕಾರದಿಂದ ಒಂದು ಮಾರ್ಗಸೂಚಿನೂ ಕೂಡ ಬಿಡುಗಡೆ ಮಾಡಿಸಿದ್ರು ಸರ್. ಆಗಲೂ ಅಷ್ಟೊಂದು ಮಾನ್ಯತೆ ಸಿಗಲಿಲ್ಲ. ಆದರೆ 2015-16 ಕೇಂದ್ರ ಸರ್ಕಾರದವರು ಇದಕ್ಕೆ ಒತ್ತನ್ನು ಕೊಟ್ಟರು ಸರ್. ಈಗ ತಮಗೆ ಗೊತ್ತೇ ಇದೆ, ಒಂದು ಮೆಡಿಕಲ್ ಶಾಪ್ ಇಡಬೇಕು ಅಂತಂದರೆ ಅವರು ಡಿ ಫಾರ್ಮಸಿ ಅಥವಾ ಬಿ ಫಾರ್ಮಸಿ ಮಾಡಿದ್ದವ್ರಿಗೆ ಮಾತ್ರ ಅಲ್ಲಿ ಅರ್ಹತೆ ಇರ್ತದೆ ಮಾರಾಟ ಮಾಡಲಿಕ್ಕೆ. ಅದೇ ರೀತಿ ನಮ್ಮ ದೇಶದಲ್ಲಿ ಎಷ್ಟು ಜನ ಈ ಲೈಸೆನ್ಸ್ ಹೊಂದಿರತಕ್ಕಂಥ ಕೃಷಿ ಮಾರಾಟಗಾರರು ಇರ್ತಾರೋ, ಕೃಷಿ ಪರಿಕರ ಮಾರಾಟಗಾರರು, ಅವರ ಲೈಸೆನ್ಸನ್ನು ರಿನಿವಲ್ ಮಾಡಬೇಕಾದ್ರೆ ಈ ದೇಸಿ ಕೋರ್ಸನ್ನು ಕೇಂದ್ರ ಸರ್ಕಾರದವರು ಕಂಪಲ್ಸರಿ ಮಾಡಿದರು. ಸೊ ಆಗಿನಿಂದ ಈ ಕಾರ್ಯಕ್ರಮಕ್ಕೆ ಒತ್ತು ಕೊಟ್ಟು ಇದು ಅನುಷ್ಠಾನ ಆಗ್ತದೆ ಸರ್. ಈ ಕಾರ್ಯಕ್ರಮ ಅನುಷ್ಠಾನ ಆಗುವ ಹಂತಗಳು ಅಂತೀವಲ್ಲ, ಹೌದು ಸರ್, ಹೇಗೆ ಅದಿಲ್ಲ ಸರ್? ಇದು ಕೇಂದ್ರ ಸರ್ಕಾರದ ಒಂದು ಯೋಜನೆ ಆಗಿರೋದ್ರಿಂದ, ನಮ್ಮದು ಏನು ಮಿನಿಸ್ಟ್ರಿ ಆಫ್ ಅಗ್ರಿಕಲ್ಚರ್ ಆ್ಯಂಡ್ ಫಾರ್ಮರ್ಸ್ ವೆಲ್ಫೇರ್ ಡಿವಿಜನ್ ಇದೆಯಲ್ಲ ಸರ್, ಕೇಂದ್ರ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಇಲಾಖೆ, ಅದರ ಒಂದು ಮಾರ್ಗದರ್ಶನದಲ್ಲಿ ಇಡೀ ರಾಷ್ಟ್ರ ಮಟ್ಟದಲ್ಲಿ ಮೇನೇಜ್ ಸಂಸ್ಥೆ ಹೈದರಾಬಾದ್ ಅವರು ರಾಷ್ಟ್ರ ಮಟ್ಟದಲ್ಲಿ ಈ ಕಾರ್ಯಕ್ರಮವನ್ನು ಅನುಷ್ಠಾನ ಮಾಡತಕ್ಕಂಥ ಜವಾಬ್ದಾರಿ ಅವ್ರಿಗಿದೆ ಸರ್. ಇನ್ನು ರಾಜ್ಯ ಮಟ್ಟದಲ್ಲಿ ನಮ್ಮದೇನು ಸಮಿತಿ ಅಂತ ಇದೆ, ಸಮಿತಿ ಉತ್ತರ ಅಂತೇಳಿ, ನಾವು ಉತ್ತರ ಕರ್ನಾಟಕದ 14 ಜಿಲ್ಲೆಗಳನ್ನು ಕವರ್ ಮಾಡ್ತೇವೆ ನಾವು. ನಮ್ಮದು ರಾಜ್ಯ ಮಟ್ಟದಲ್ಲಿ ಈ ಕಾರ್ಯಕ್ರಮವನ್ನು ಅನುಷ್ಠಾನ ಮಾಡತಕ್ಕಂಥ ಜವಾಬ್ದಾರಿ ನಮ್ಮದಿದೆ. ಇನ್ನು ಜಿಲ್ಲಾ ಮಟ್ಟದಲ್ಲಿ ನಮ್ಮ ಕೃಷಿ ಇಲಾಖೆ ಏನಿದೆ, ಈ ನಮ್ಮ ಕೃಷಿ ಪರಿಕರ ಮಾರಾಟಗಾರರಿಗೆ ಲೈಸೆನ್ಸ್ ಕೊಡ್ತಕ್ಕಂಥ ಅಧಿಕಾರ ಅವ್ರಿಗಿದೆ, ಲೈಸೆನ್ಸ್ ರಿನಿವಲ್ ಮಾಡ್ತಕ್ಕಂಥ ಅಧಿಕಾರ ಅವ್ರಿಗಿದೆ, ಆಮೇಲೆ ಅವರೇನಾದರೂ ತಪ್ಪು ಮಾಡಿದರೆ ಲೈಸೆನ್ಸನ್ನು ರದ್ದು ಮಾಡ್ತಕ್ಕಂಥ ಅಧಿಕಾರ ಅವ್ರಿಗಿದೆ. ಸೊ ಆ ಹಿನ್ನೆಲೆಯಲ್ಲಿ ಜಿಲ್ಲಾ ಮಟ್ಟದಲ್ಲಿ ಈ ದೇಸಿ ಕಾರ್ಯಕ್ರಮವನ್ನು ಅನುಷ್ಠಾನ ಮಾಡ್ತಕ್ಕಂಥ ಜವಾಬ್ದಾರಿಯನ್ನು ನಮ್ಮ ಕೃಷಿ ಇಲಾಖೆ ಕೊಟ್ಟಿದ್ದಾರೆ ಸರ್. ಇನ್ನು 4ನೇ ಹಂತದಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಕ್ಕಂಥವ್ರು ಯಾರ್ಯಾರು ಅಂದರೆ, ಜಿಲ್ಲೆಯಲ್ಲಿರ್ತಕ್ಕಂಥ ನಮ್ಮ ಕೃಷಿ ವಿಜ್ಞಾನ ಕೇಂದ್ರ ಆಗಿರ್ಬೋದು, ಆ ಕೃಷಿ ಇಲಾಖೆಯ ಜಿಲ್ಲಾ ಕೃಷಿ ತರಬೇತಿ ಕೇಂದ್ರ ಆಗಿರ್ಬೋದು, IIT ಸಂಸ್ಥೆ ಇರ್ಬೋದು, ಅಥವಾ ಯಾರಾದರೂ NGO ಸರ್, ಅಥವಾ ಇವರ ನಮ್ಮ ಕೃಷಿ ವಿಸ್ತರಣಾ ಶಿಕ್ಷಣ ಕೇಂದ್ರಗಳಿರ್ಬೋದು. ಸೊ ಸವಲತ್ತುಗಳನ್ನು ಹೊಂದಿರತಕ್ಕಂಥ ಸಂಸ್ಥೆಗಳನ್ನು ನಾವು ನೋಡಲ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಅಂತ ಕರಿತೇವೆ ಸರ್. ಸೊ ಅಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತೇವೆ. ಇದು ಒಂದು 11 ಕಾರ್ಯಕ್ರಮ ಸರ್ ಇದು. ಸೊ 11 ವಾರದಲ್ಲಿ ಒಂದು ದಿನ ಇದು ಅವರು ಅಟೆಂಡ್ ಆಗ್ಬೇಕು ಸರ್. 11 ಒಂದು ಕೋರ್ಸ್ ಸರ್ ಇದು. ಅದಕ್ಕೆ ಇದನ್ನು ತರಬೇತಿ ಅನ್ನಲ್ಲ ಸರ್, ದೇಸಿ ಕೋರ್ಸ್ ಅಂತ ಕರಿತೇವೆ. 11 ಇದು. ಅವರು 11 ಪ್ರತಿ ವಾರದಲ್ಲಿ ಒಂದು ದಿನ ಬೆಳಗ್ಗೆ 10 ಸಂಜೆ 5 ತನಕ ಅವರು ಅಟೆಂಡ್ ಆಗಬೇಕು. ಆಮೇಲೆ ಇದು ಅಟೆಂಡೆನ್ಸ್ ಕಂಪಲ್ಸರಿ ಇರ್ತದೆ. ಆಮೇಲೆ ಇದು ಪ್ರಾಕ್ಟಿಕಲ್ ಕ್ಲಾಸು ಕೂಡ ಇರ್ತದೆ. ಥಿಯರಿ ಕ್ಲಾಸುಗಳು 40 ಇರ್ತದೆ. 8 ಫೀಲ್ಡ್ ವಿಸಿಟ್ ಇರ್ತದೆ ಸರ್. ಆಮೇಲೆ ಇವ್ರದ್ದು ಎಕ್ಸಾಮ್ ಎಲ್ಲ ಮಾಡ್ತೇವೆ ಸರ್. ನಾವು ಪರೀಕ್ಷೆ ಮಾಡ್ತೇವೆ. ಅನೌನ್ಸ್ ಕ್ವಿಜ್ ಅಂತ ಮಾಡ್ತೇವೆ, ಮಿಡ್ ಟರ್ಮ್ ಅಂತ ಮಾಡ್ತೇವೆ, ಆಮೇಲೆ ಪ್ರಾಕ್ಟಿಕಲ್ ಎಕ್ಸಾಮ್ ಕಂಡಕ್ಟ್ ಮಾಡ್ತೇವೆ, ವೈವಾ ವಾಯ್ಸ್ ಮಾಡ್ತೇವೆ. ಹೈದರಾಬಾದಿಂದ ಒಬ್ಬ ಎಕ್ಸ್ಟರ್ನಲ್ ಕೂಡ ಬರ್ತಾರೆ ಸರ್ ಫೈನಲ್ ಎಕ್ಸಾಮಿನೇಷನ್ಗೆ. ಅವರೆಲ್ಲ ಸ್ಪೆಸ್ಮೆನ್ ಎಲ್ಲ ಗುರುತಿಸಬೇಕು, ಫೈನಲ್ ಎಕ್ಸಾಮು ಕೂಡ ಬರೀಬೇಕು. ನಾನಂತರ ನಾವು ಅವ್ರಿಗೆ ರಿಸಲ್ಟ್ ಡಿಕ್ಲೇರ್ ಮಾಡ್ತೇವೆ, ಆಮೇಲೆ ಸರ್ಟಿಫಿಕೇಟ್ ಕೊಡ್ತಕ್ಕಂಥದ್ದು ಕಾರ್ಯಕ್ರಮ. ಇದನ್ನು ಒಂದು ಕೋರ್ಸ್ ಅಂತಲೇ ಡಿಕ್ಲೇರ್ ಮಾಡಿದ್ದಾರೆ ಸರ್. ಈಗ ನಮ್ಮ ರಾಜ್ಯದಲ್ಲಿ ಹ್ಞೂ ಸರ್ ಎಷ್ಟು ಜನ ಈ ಒಂದು ಪ್ರಮಾಣ ಪತ್ರವನ್ನು ಪಡೆದಿದ್ದಾರೆ? ಸೊ ನಮ್ಮ ರಾಜ್ಯದಲ್ಲಿ ಸುಮಾರು 20,000 ಜನ ಇದ್ದಾರೆ ಸರ್, ಏನು ಕೃಷಿ ಪರಿಕರ ಮಾರಾಟಗಾರರು ಲೈಸೆನ್ಸನ್ನು ಹೊಂದಿರತಕ್ಕಂಥವ್ರು. ಅದರಲ್ಲಿ ನಮ್ಮ ಉತ್ತರ ಕರ್ನಾಟಕದಲ್ಲಿ ನಾವೇನು 14 ಜಿಲ್ಲೆ ಅಂತ ಹೇಳಿದ್ವಲ್ಲ, ಈ 14 ಜಿಲ್ಲೆನಲ್ಲಿ ಒಟ್ಟಾರೆಯಾಗಿ 6,939 ಜನ ಎನ್ರೋಲ್ ಮಾಡಿದ್ದಾರೆ ಸರ್, ಅಂದರೆ ನೋಂದಣಿ ಮಾಡಿದ್ದಾರೆ. ಸೊ ಅದರಲ್ಲಿ 5,247 ಜನಕ್ಕೆ ನಾವು ಈಗಾಗಲೇ ಸರ್ಟಿಫಿಕೇಟನ್ನು ಕೊಟ್ಟಿದ್ದೇವೆ ಸರ್, ಸರ್ಟಿಫಿಕೇಟ್. ಆಮೇಲೆ ನಮ್ಮ ಸಮಿತಿ ದಕ್ಷಿಣ ಏನು ಹೇಳಿದೆ ನಾನು, 17 ಜಿಲ್ಲೆಯನ್ನು ಕವರ್ ಮಾಡ್ತಾರಲ್ಲ, ಅವ್ರ ಕಡೆಯಿಂದ 8,226 ಜನ ಎನ್ರೋಲ್ ಮಾಡಿರ್ತಾರೆ, ಅಂದರೆ ನೋಂದಣಿ ಮಾಡಿದ್ದಾರೆ. ಅದರಲ್ಲಿ 6,440 ಜನಕ್ಕೆ ನಾವು ಸರ್ಟಿಫಿಕೇಟನ್ನು ಅವರು ಸಹಿತ ಕೊಟ್ಟಿದ್ದಾರೆ ಸರ್. ಒಟ್ಟಾರೆಯೇ ಇಡೀ ಕರ್ನಾಟಕದಲ್ಲಿ ಇದುವರೆಗೂ 15,165 ಜನಕ್ಕೆ ನಾವು ಪ್ರಮಾಣ ಪತ್ರವನ್ನು ವಿತರಣೆ ಮಾಡ್ದಂಗೆ ಆಗ್ತದೆ ಸರ್. ಸೊ ಇದ್ರದ್ದು ಲಾಭ ಹೇಳ್ತೇನೆ ಸರ್ ನಾನೊಂದು ಮಾತಲ್ಲಿ. ಈ ನಮ್ಮ ಕೃಷಿ ಪರಿಕರ ಮಾರಾಟಗಾರರು ಒಂದು ಸರ್ವೆ ಪ್ರಕಾರವಾಗಿ ಕೃಷಿ ಪರಿಕರ ಮಾರಾಟಗಾರರ ಅಂಗಡಿಗಳಿಗೆ ನಮ್ಮ ರೈತರು ಪ್ರತಿದಿನ 30-40 ಜನ ಒಂದು ಅಂಗಡಿಗೆ ಭೇಟಿ ಕೊಡ್ತಾರೆ ಅಂತ ಮಾಹಿತಿ ಇದೆ ಸರ್. ಆಮೇಲೆ ಎರಡನೇದಾಗಿ ಇಡೀ ವರ್ಷದಲ್ಲಿ 500-1,000 ಜನ ರೈತರು ಪ್ರತಿಯೊಂದು ಅಂಗಡಿಗೂ ಭೇಟಿ ಕೊಡ್ತಾರೆ ಅಂತ ಮಾಹಿತಿ ಇದೆ ಸರ್. ಈಗ 1,000 ಜನ ಒಂದು ವರ್ಷದಲ್ಲಿ ಒಂದು ಅಂಗಡಿಗೆ ಭೇಟಿ ಕೊಡ್ತಾರೆ ಅಂದರೆ ನಾವು ಇವತ್ತು 15,000 ಹೆಚ್ಚಿಗೆ ನಾವು ಸರ್ಟಿಫಿಕೇಟ್ ಕೊಟ್ಟಿದ್ದೇವೆ. ತಾವು ಲೆಕ್ಕ ಇಡ್ಬೋದು, 15,000 × 1,000 ಅಂದರೆ ಬಹುಶಃ 1.5 crore ಆಗ್ತದೆ ಸರ್. ಅದು 1.5 crore ನಮ್ಮ ರೈತರಿಗೆ ಮಾಹಿತಿಯನ್ನು ಕೊಡ್ತಕ್ಕಂಥ ಒಂದು ಸಿಸ್ಟಮ್ ಸರ್ ಇದು. ಬೇರೆ ಯಾರಿಗೂ ಇಂಥ ನೆಟ್ವರ್ಕ್ ಇರಲ್ಲ ಸರ್. ಈಗ ನಮ್ಮ ರಾಜ್ಯದ ಜನಸಂಖ್ಯೆನೇ 7 crore ಇದೆ ಸರ್. ಆ 7 crore ಸುಮಾರು 7 crore ಜನಸಂಖ್ಯೆನಲ್ಲಿ 1.5 crore ಅಷ್ಟು ಜನಸಂಖ್ಯೆಗೆ ನಮ್ಮ ಕೃಷಿ ಪರಿಕರ ಮಾರಾಟಗಾರರ ಹತ್ರ ಬಂದು ಅವರು ರೈತರು ಮಾಹಿತಿ ತಗೊಳ್ತಾರೆ ಅಂದರೆ ಇದು ಒಂದು ಒಳ್ಳೆಯ ಉತ್ತಮವಾದಂಥ ವೇದಿಕೆ ಆಗ್ತದೆ, ಒಳ್ಳೆ ಉತ್ತಮವಾದಂಥ ಪ್ಲಾಟ್ಫಾರ್ಮ್ ಸರ್ ರೈತರಿಗೆ ತಂತ್ರಜ್ಞಾನ ವರ್ಗಾವಣೆ ಮಾಡಲಿಕ್ಕೆ ಸರ್. ಹೌದು, ಇದರಲ್ಲಿ ಯಾರ್ಯಾರು ಹೆಸರನ್ನು ನೋಂದಾಯಿಸ್ಕೊಳ್ಬೋದು ಅಂತ ಸರ್? ಇದರಲ್ಲಿ ಕೇಂದ್ರ ಸರ್ಕಾರದ ಮಾರ್ಗಸೂಚಿಗಳ ಪ್ರಕಾರವಾಗಿ ಈಗಾಗಲೇ ಯಾರು ಲೈಸೆನ್ಸನ್ನು ಹೊಂದಿರ್ತಾರಲ್ಲ ಸರ್, ಅವರು ಕಂಪಲ್ಸರಿ ಅವರ ಲೈಸೆನ್ಸ್ ರಿನ್ಯೂವಲ್ ಆಗಬೇಕಾದ್ರೆ ಅವ್ರು ಕಂಪಲ್ಸರಿ ಮಾಡಿದ್ದಾರೆ. ನಾನು ಹೇಳಿದೆ, ನಾನು ಆವಾಗಲೇ ಇಡೀ ನಮ್ಮ ದೇಶದಲ್ಲಿ 300,000 ಜನ ಇದ್ದಾರೆ ಅಂತೇಳಿ ಕೇಂದ್ರ ಸರ್ಕಾರ ಇದುವರೆಗೂ ಇದಕ್ಕೆ ಒತ್ತು ಕೊಟ್ಟಿದ್ದರೂ ಸಹಿತ ನಾವೊಂದು 82,000 ಜನಕ್ಕಷ್ಟೇ ಈ ಸರ್ಟಿಫಿಕೇಟನ್ನು ಡಿಸ್ಟ್ರಿಬ್ಯೂಷನ್ ಮಾಡಿದ್ದೀವಿ ಸರ್ ಒಟ್ಟು ದೇಶಾದ್ಯಂತ. ಸೊ ಇನ್ನೂ 217,000 ಜನ ಉಳಿದಿದ್ದಾರೆ ಸರ್. ಸೊ ಅವರು ಕೆಲವೇ ವರ್ಷಗಳಲ್ಲಿ ಅವರು ಇದನ್ನು ಅವರ ಲೈಸೆನ್ಸ್ ರಿನ್ಯೂವಲ್ ಆಗಬೇಕಾದ್ರೆ ಅವರು ಕಂಪಲ್ಸರಿ ಇದರಲ್ಲಿ ನೋಂದಣಿ ಮಾಡಬೇಕು, ಸರ್ಟಿಫಿಕೇಟ್ ಪಡ್ಕೋಬೇಕು ಸರ್. ಎರಡನೇದಾಗಿ ಆಸಕ್ತಿ ಇರತಕ್ಕಂಥವರು ಯಾರಾದರೂ ನಾನು ಮುಂದೆ ಅಂಗಡಿ ಇಡಬೇಕು ಅಥವಾ ನಾನು ಇದನ್ನು ಸೇವೆ ಮಾಡಬೇಕು ಅಂತ ಬಂದರೆ ಯಾರು ಬೇಕಾದರೂ 10th ಪಾಸ್ ಆಗಿರ್ತಕ್ಕಂಥವ್ರು ಯಾರು ಬೇಕಾದರೂ ಈ ಕಾರ್ಯಕ್ರಮದಲ್ಲಿ ಹೆಸರನ್ನು ನೋಂದಣಿ ಮಾಡ್ಬೋದು. ಈ ನೋಂದಣಿ ಎಲ್ಲಿ ಮಾಡಬೇಕು ಅಂತಂದರೆ ನಮ್ಮ ಜಿಲ್ಲಾ ಕೃಷಿ ಇಲಾಖೆ ಏನಿರ್ತದಲ್ಲ ಸರ್, ಜಿಲ್ಲಾ ಕೃಷಿ ಇಲಾಖೆಯಲ್ಲಿ ಅವರು ಅಪ್ಲಿಕೇಶನ್ ತಗೋಬೇಕು, ಅಪ್ಲಿಕೇಶನ್ ಹಾಕಬೇಕು, ಅವರು 2 set ಕೊಡಬೇಕು, ಅದಕ್ಕೆ 10th ಪಾಸ್ ಆಗಿದ್ದಾರೆ ಅನ್ನೋದಕ್ಕೆ ಜೆರಾಕ್ಸ್ ಕಾಪಿ ಕೊಡಬೇಕು, ಆಮೇಲೆ ಅವರು ರೆಸಿಡೆನ್ಷಿಯಲ್ ಪ್ರೂಫ್ಗೆ ಸರ್, ರೆಸಿಡೆನ್ಷಿಯಲ್ ಪ್ರೂಫ್ಗೆ ಆಧಾರ್ ಕಾರ್ಡ್ ಇರ್ಬೋದು, ಲೈಸೆನ್ಸ್ ಇರ್ಬೋದು, ಯಾವುದಾದ್ರು ಡ್ರೈವಿಂಗ್ ಲೈಸೆನ್ಸ್ ಇರ್ಬೋದು ಅಥವಾ ಐ ಡಿ ಕಾರ್ಡ್ ಇರ್ಬೋದು ಸರ್, ಈ ಪ್ರೂಫ್ಗಳನ್ನು ಕೊಡಬೇಕು, ಕ್ವಾಲಿಫಿಕೇಷನ್ ಪ್ರೂಫ್ ಕೊಡಬೇಕು. ಸೊ ಅಂಥವ್ರು ಅಪ್ಲಿಕೇಶನ್ ಹಾಕಿ ಸ್ವಲ್ಪ ದಿವಸ ವೆಯ್ಟ್ ಮಾಡಬೇಕು ಸರ್. ಅಲ್ಲಿ ಒಂದೊಂದು 35-40 ಜನ ಆದವಾಗ ಅವರು ಅವಾಗ ಫೋನ್ ಮಾಡಿ ಕರೀತಾರೆ ಸರ್, ನೀವು DD ತಗೋಬಂದು ಕೊಡಿ ಅಂತ ಹೇಳ್ತಾರೆ ಸರ್. ಈ ಲೈಸೆನ್ಸ್ ಹೋಲ್ಡರ್ ಇದ್ದರೆ 10,000 DD, ನಾನ್ ಲೈಸೆನ್ಸ್ ಹೋಲ್ಡರ್ಸ್ ಇದ್ದರೆ 20,000 DD. 40 ಜನ ಆದಮೇಲೆ ಒಂದು ತಂಡ ಮಾಡ್ತಾರೆ, ಅದನ್ನು ಶೇಖರಣೆ ಮಾಡಿ ವೆರಿಫೈ ಮಾಡಿ ಅವರು ನಮ್ಮ ಸಮಿತಿಗೆ ಕಳಿಸ್ಕೊಡ್ತಾರೆ ಸರ್. ನಮ್ಮ ಸಮಿತಿ ವತಿಯಿಂದ ನಾವು ಮ್ಯಾನೇಜ್ ಸಂಸ್ಥೆ ಹೈದರಾಬಾದ್ಗೆ ಅದನ್ನು ಮಾಹಿತಿ ಕೊಟ್ಟು ಅದಕ್ಕೆ ಒಂದು TP ನಂಬರ್ ಅಂತ ತಗೋತೇವೆ ಸರ್, ಅಂದರೆ ಟ್ರೈನಿಂಗ್ ಪ್ರೋ ಅದು ಕಾರ್ಯಕ್ರಮದ ಒಂದು ನಂಬರು. ಅದು ಬಂದ ನಂತರ ಆ ಕಾರ್ಯಕ್ರಮನ ಉದ್ಘಾಟನೆ ಆಗ್ತದೆ. ಆ ಸಂಸ್ಥೆಯವರಿಗೆ ಒಬ್ಬ ವ್ಯಕ್ತಿ 20,000 ಅಂದರೆ 40 ಜನಕ್ಕೆ 800,000 ಆಗ್ತದೆ. 800,000 ಅನುದಾನವನ್ನು ಅವರಿಗೆ ಬಿಡುಗಡೆ ಮಾಡ್ತೀವಿ. ಈ ಕಾರ್ಯಕ್ರಮ 11 ತಿಂಗಳಲ್ಲಿ ಅವರು ಆಯೋಜನೆ ಮಾಡ್ತಾರೆ ಸರ್. ಈಗ ಆ DDಗಳನ್ನು ಕಲೆಕ್ಟ್ ಮಾಡ್ತಕ್ಕಂಥ ಅಧಿಕಾರ ನಮ್ಮ ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾ ಕೃಷಿ ಇಲಾಖೆಗೆ ಇರ್ತದೆ ಸರ್. ಅವರು DD ತಗೊಂಡು 40 ಜನದ್ದು DD, ಒಬ್ಬರಿಗೆ 20,000 ಅಂದರೆ 800,000 DDನ ನಮಗೆ ತುಂಬ್ತಾರೆ ಸರ್. ಕೃಷಿ ವಿಶ್ವವಿದ್ಯಾಲಯ ಧಾರವಾಡದ ಹೆಸರಲ್ಲಿ ತಗೋತಾರೆ ಅವರು. ಆಮೇಲೆ ತದನಂತರ ನಾವು ಅವ್ರಿಗೆ ಬಿಡುಗಡೆ ಮಾಡ್ತೇವೆ ಸರ್. ಸಬ್ಸಿಡಿ ಏನಾದರೂ ಇತ್ತು ಅಂದರೆ 10,000 DD ತಗೊಳ್ತಾರೆ, ಇನ್ನು 10,000 ಕೇಂದ್ರ ಸರ್ಕಾರ ಬಿಡುಗಡೆ ಮಾಡಿದ ನಂತರ ಅವರಿಗೆ ಯಾರು ಆ ನೋಡಲ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಅಂತ ಹೇಳಿರ್ತೇವೆ, ಅದು ಕೃಷಿ ವಿಜ್ಞಾನ ಕೇಂದ್ರ ಇರ್ಬೋದು, ಜಿಲ್ಲಾ ಕೃಷಿ ತರಬೇತಿ ಕೇಂದ್ರ ಇರ್ಬೋದು, IIT ಸಂಸ್ಥೆ ಇರ್ಬೋದು, ಅವ್ರಿಗೆ ನಾವು ತದನಂತರ ಬಿಡುಗಡೆ ಮಾಡ್ತೇವೆ. ಲಾಸ್ಟ್ಗೆ ಅವ್ರು ನಮಗೊಂದು AUC ಕೊಡ್ಬೇಕು ಸರ್, ಆಡಿಟ್ ಯುಟಿಲೈಸೇಷನ್ ಸರ್ಟಿಫಿಕೇಟ್ ಕೂಡ ಕೊಡ್ಬೇಕು ಸರ್. ಅಲ್ಲಿ ಬಂದವ್ರಿಗೆ ಊಟದ್ದು ಅದೆಲ್ಲ ಆಯ್ತು ಸರ್? ಆಯ್ತು ಆಯ್ತು. ಓಕೆ, ವಾರಕ್ಕೊಂದ್ಸಲ ಬರ್ತಾರೆ? ವಾರಕ್ಕೊಂದ್ಸಲ ಬರ್ತಾರಲ್ಲ, ಬಂದಂಥವ್ರಿಗೆ 2 times ಸರ್. 2 times ಅವ್ರಿಗೆ ಟೀ ಮತ್ತು ಸ್ನ್ಯಾಕ್ಸ್ ಇರುತ್ತೆ, ಮಧ್ಯಾಹ್ನ ಅಲ್ಪ ಉಪಹಾರ ಅಂತ ಕೊಡ್ತಾರೆ ಸರ್. ಈಗ ಅವ್ರಿಗೆ 1 ದಿವಸಕ್ಕೆ ಈಗಿರೋ ಮಾರ್ಗಸೂಚಿ ಪ್ರಕಾರ 75 rupees ಇದೆ ಸರ್. ಅದನ್ನು ನಾವು ರಿವೈಸ್ ಮಾಡಲಿಕ್ಕೆ ಕೇಂದ್ರ ಸರ್ಕಾರಕ್ಕೆ ರಿಕ್ವೆಸ್ಟ್ ಮಾಡಿದ್ದೇವೆ. ಅದು ರಿವೈಸ್ ಆಗಿದೆ ಅಂತ ಹೇಳಿದ್ದಾರೆ, ಇನ್ನೂ ಆದೇಶ ಬಂದಿಲ್ಲ. ಬಂದ ನಂತರ ಆ 75,000 ಇದ್ದಿದ್ದು 120 rupees ಏರಿಸಿದ್ದಾರೆ. ಸೊ ಅದು ಆದೇಶ ಬಂದ ನಂತರ ಅವ್ರಿಗೆ ಅಷ್ಟು ವರ್ತದ್ದು ಅವ್ರಿಗೆ 2 times ಸ್ನ್ಯಾಕ್ಸು ಮತ್ತು ಒಂದು ಮಧ್ಯದಲ್ಲಿ ಅಲ್ಪ ಉಪಹಾರ ಅಂತ ಕೊಡ್ತೀವಿ ಸರ್. ಈಗ ಬಂದಿರ್ತಾರೆ ಡಿಪ್ಲೊಮಾಕ್ಕೆ? ಹೌದು ಸರ್. ಏನೇನು ಕಲಿತಾರೆ ಅಲ್ಲಿ ಸರ್? ಅವರು ಈಗ ಏನು ಬೀಜ ಗೊಬ್ಬರ ಔಷಧಿ ಮಾರಾಟ ಈಗಾಗಲೇ ಮಾಡ್ತಾ ಇರ್ತಾರೆ ಅವರಿರ್ಬೋದು, ಅಥವಾ ಹೊಸದಾಗಿ ನಾವು ಲೈಸೆನ್ಸ್ ತಗೊಂಡು ನಾವು ಅಂಗಡಿ ಇಡ್ತೀವಿ ಅಂತಕ್ಕಂಥವ್ರು ಬಂದವಾಗ ಇಡೀ ನಮ್ಮ ಆಯಾ ಜಿಲ್ಲೆಗಳಲ್ಲಿ ಮಣ್ಣಿನ ಬಗ್ಗೆ ನಾವು ಪಾಠ ಮಾಡ್ತೇವೆ, ಹವಾಮಾನದ ಬಗ್ಗೆ ಪಾಠ ಮಾಡ್ತೇವೆ, ಆ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಬೆಳೆಗಳ ಬಗ್ಗೆ ಸರ್, ಯಾವ್ಯಾವ ಬೆಳೆನ ಬೆಳಿಬೇಕು ಅನ್ನೋದ್ರ ಬಗ್ಗೆ ಮಾಡ್ತೇವೆ, ಆಮೇಲೆ ಬೆಳೆಗಳಿಗೆ ಬರ್ತಕ್ಕಂಥ ರೋಗಗಳ ಬಗ್ಗೆ, ಕೀಟಗಳ ಬಗ್ಗೆ, ಹತೋಟಿ ಕ್ರಮಗಳ ಬಗ್ಗೆ, ಮತ್ತು ಮೆಕನೈಸೇಷನ್ ಬಗ್ಗೆ ಅಥವಾ ನೀರಾವರಿ ಬಗ್ಗೆ, ಆಮೇಲೆ ಇತ್ತೀಚೆಗೆ ಸರ್ ಈ ಅಂಗಡಿ ಇಡ್ತಕ್ಕಂಥವ್ರಿಗೆ ರೂಲ್ಸು ರೆಗ್ಯುಲೇಷನ್ಸ್ ಅದೇನಿದೆಯಲ್ಲ ಸರ್, ಆ್ಯಕ್ಟ್ ಅಂತ ಏನು ಕರಿತೀವಲ್ಲ, ಅದ್ರ ಬಗ್ಗೆಯೂ ಕೂಡ ನಾವು ನಮ್ಮ ಸಿಲೆಬಸ್ಸಲ್ಲಿ ಅವರಿಗೆ ಪಾಠವನ್ನು ಮಾಡ್ತೇವೆ ಸರ್ ನಾವು. ಪ್ರಮಾಣ ಪತ್ರಗಳನ್ನು ಯಾರ ಸಮ್ಮುಖದಲ್ಲಿ ವಿತರಣೆ ಮಾಡೋದು? ಸೊ ಈಗ ಮೊದಲೇನಾಗ್ತಾ ಇತ್ತು ಸರ್, ಒಂದು 2 ವರ್ಷಕ್ಕಿಂತ ಹಿಂದೆ ಯಾರನ್ನಾದರೂ ಮುಖ್ಯ ಅತಿಥಿಗಳನ್ನ ಕರ್ಕೊಂಡು ವಿತರಣೆ ಮಾಡಿ ಅಂತ ಇತ್ತು ಸರ್, ಅದ್ರ ಪ್ರಕಾರನೇ ಕೊಡ್ತಾ ಇದ್ವಿ. ಆದರೆ 2 ವರ್ಷದಿಂದ ಈಚೆಗೆ ಕೇಂದ್ರ ಸರ್ಕಾರದ ಮಾರ್ಗಸೂಚಿ ಪ್ರಕಾರ ಮೇನೇಜ್ ಸಂಸ್ಥೆಯವರು ಪತ್ರ ಬರೆದ್ರು ಸರ್ ನಮಗೆ, ಪ್ರಮಾಣ ಪತ್ರಗಳನ್ನು ವಿತರಣೆ ಮಾಡಬೇಕಾದ್ರೆ ಯಾವ ಸಂಸ್ಥೆನಲ್ಲಿ ಇದನ್ನು ಆರ್ಗನೈಸ್ ಮಾಡಿರ್ತಾರೋ ಆ ಸಂಸ್ಥೆ ವ್ಯಾಪ್ತಿಗೆ ಬರ್ತಕ್ಕಂಥ ಮಾನ್ಯ ಲೋಕಸಭಾ ಸದಸ್ಯರು ಇರ್ಬೋದು, ಅಥವಾ ಅವರಿಲ್ಲ ಅಂದರೆ ಆ ವ್ಯಾಪ್ತಿಗೆ ಬರ್ತಕ್ಕಂಥ ಮಾನ್ಯ ಎಮ್ ಎಲ್ ಎ ಸಾಹೇಬರು ಇರ್ಬೋದು, ಅಥವಾ ಎಮ್ ಪಿ ಸಾಹೇಬರು ಮತ್ತು ಎಮ್ ಎಲ್ ಎ ಸಾಹೇಬರು ಇಬ್ಬರೂ ಇಲ್ಲ ಅಂದರೆ ಮಾನ್ಯ ಜಿಲ್ಲಾಧಿಕಾರಿಗಳ ಸಮ್ಮುಖದಲ್ಲಿ ಈ ಪ್ರಮಾಣ ಪತ್ರಗಳನ್ನು ವಿತರಣೆ ಮಾಡಬೇಕು ಅಂತೇಳಿ ನಮಗೆ ಆದೇಶ ಬಂದಿದೆ ಸರ್. ಅದ್ರ ಪ್ರಕಾರವಾಗಿ ನಾವು ಮಾಡ್ತಾ ಇದ್ದೇವೆ. ಈಗ ಈ ಪ್ರಮಾಣ ಪತ್ರ ಪಡೆದರು, ಆ ನಂತರ ಅವ್ರ ಜವಾಬ್ದಾರಿ ಏನು ಸರ್? ಖಂಡಿತವಾಗಲೂ ಈ ನಮ್ಮ ಮುಖ್ಯ ಮೂಲ ಉದ್ದೇಶ ಏನಿದೆ ಅಂದರೆ, ದೇಸಿ ಕೋರ್ಸ್ನ ಮುಖ್ಯ ಮೂಲ ಉದ್ದೇಶ ಅವರ ಲೈಸೆನ್ಸ್ ರಿನ್ಯೂವಲ್ ಆಗೋದಾಗಲಿ ಅಥವಾ ಬೀಜ ಗೊಬ್ಬರ ಔಷಧಿನ ಮಾರಾಟ ಮಾಡಿ ಲಾಭ ಮಾಡ್ಕೊಳ್ಳೋದಾಗಲಿ, ಅದು 2 ಅಥವಾ 3 ಆದ್ಯತೆ ಸರ್. ಮೊದಲನೇ ಆದ್ಯತೆ ಏನಿದೆ ಅಂತಂದರೆ, ಅವರ ಮುಖ್ಯ ಮೂಲ ಕರ್ತವ್ಯ ಈ ದೇಸಿ ಕೋರ್ಸನ್ನು ಕಂಪ್ಲೀಟ್ ಮಾಡಿದ ಕೂಡಲೇ ಅವ್ರನ್ನ ಪ್ಯಾರಾ ಎಕ್ಸ್ಟೆನ್ಷನ್ ಪ್ರೊಫೆಷನಲ್ಸ್ ಅಂತ ಡಿಕ್ಲೇರ್ ಮಾಡಿದ್ದಾರೆ ಸರ್. ಅಂದರೆ ಸಮಾನಾಂತರ ವಿಸ್ತರಣಾ ಕಾರ್ಯಕರ್ತರು, ಅದರಲ್ಲೂ ಪರಿಣಿತಿಯನ್ನು ಹೊಂದಿರತಕ್ಕಂಥ ಸಮಾನಾಂತರ ವಿಸ್ತರಣಾ ಕಾರ್ಯಕರ್ತರಾಗಿ ಬಂದಂಥ ರೈತರಿಗೆ, ಅದು ಕೇಂದ್ರ ಸರ್ಕಾರ ಇರ್ಬೋದು, ರಾಜ್ಯ ಸರ್ಕಾರ ಇರ್ಬೋದು, ಅಥವಾ ತಂತ್ರಜ್ಞಾನಗಳ ಬಗ್ಗೆ ಇರ್ಬೋದು, ತಾಂತ್ರಿಕತೆ ಬಗ್ಗೆ ಇರ್ಬೋದು ಸರ್, ಅವ್ರು ಬಂದಂಥ ರೈತರಿಗೆ ಮಾಹಿತಿಯನ್ನು ಕೊಡ್ತಕ್ಕಂಥದ್ದು ಮೊದಲನೇ ಆದ್ಯತೆ ಕರ್ತವ್ಯ. ಎರಡನೇದು, ನಮ್ಮ ಕೃಷಿ ಇಲಾಖೆಯಲ್ಲಿ ಈಗಾಗಲೇ ಸ್ಟಾಫ್ ಕಡಿಮೆ ಇದೆ ಸರ್. ಇವರು ಯಾವಾಗ 1 ವರ್ಷದ ಕೋರ್ಸನ್ನು ಕಂಪ್ಲೀಟ್ ಮಾಡಿರ್ತಾರೋ ಅವ್ರದ್ದು ಜ್ಞಾನದ ಮಟ್ಟನೂ ಜಾಸ್ತಿ ಆಗಿರ್ತದೆ ಸರ್. ನಮ್ಮ ಕೃಷಿ ಇಲಾಖೆಯಲ್ಲಿ ಏರ್ಪಡಿಸ್ತಕ್ಕಂಥ ಚಟುವಟಿಕೆಗಳೇನಿರ್ತಾವಲ್ಲ, ಆ ಚಟುವಟಿಕೆಗಳಲ್ಲಿ ಇವರು ಭಾಗವಹಿಸಬೇಕು, ರೈತರಿಗೆ ಮಾಹಿತಿ ಕೊಡಬೇಕು ಅಂತಕ್ಕಂಥದ್ದು ಎರಡನೇ ಮುಖ್ಯ ಮೂಲ ಉದ್ದೇಶ ಸರ್. ಮೂರನೇದೇನು ಅಂತಂದರೆ, ಅವರ ಅಂಗಡಿಗಳಲ್ಲಿ ಬಂದಂಥ ರೈತರಿಗೆ ಪಬ್ಲಿಕೇಶನ್ಸ್ ಇಡಬೇಕು ಸರ್. ಹೀಗೆ ತಾವಾಗಲೇ ಕೃಷಿ ಮುನ್ನಡೆ ಅಥವಾ ಬೇರೆ ಪತ್ರಿಕೆಗಳನ್ನು ತೋರಿಸಿದ್ರಲ್ಲ, ಆ ರೀತಿ ಕೃಷಿಗೆ ಸಂಬಂಧಪಟ್ಟಂಥ ಪಬ್ಲಿಕೇಶನ್ಸ್ ಏನಿರ್ತಾವಲ್ಲ ಅವೆಲ್ಲವನ್ನು ಕೂಡ ಅವರು ಎಕ್ಸ್ಟೆನ್ಷನ್ ಕಾರ್ನರ್ ಅಂತ ಕರಿತೇವೆ, ಅದನ್ನು ಇಡಬೇಕು. ಬಂದಂಥ ರೈತರಿಗೆ ಆ ಮಾಹಿತಿ ಅವರೇ ಓದ್ಕೋತಾರೆ ಅಥವಾ ಇವರು ಕೂಡ ಹೇಳ್ಬೋದು ಸರ್. ಆಮೇಲೆ ಫೀಡ್ಬ್ಯಾಕು ಕೊಡ್ಬೋದು ಸರ್, ಅದು ತಂತ್ರಜ್ಞಾನ ಇರ್ಬೋದು, ಯೋಜನೆ ಬಗ್ಗೆ ಇರ್ಬೋದು, ಅಥವಾ ಯಾವುದೇ ಥರದ ರೈತರಿಗೆ ಉಪಯೋಗ ಆಗ್ತಕ್ಕಂಥ ಮಾಹಿತಿನ ಅವರಿಂದ ಪಡೆದು ನಮಗೆ ಅವರು ಮರಳಿ ವಾಪಸ್ಸು ಫೀಡ್ಬ್ಯಾಕು ನಮಗೆ ಕೊಟ್ಟರೆ ನಾವು ಅದಕ್ಕೆ ಇಮ್ಮಿಡಿಯೇಟಾಗಿ ನಮ್ಮ ವಿಜ್ಞಾನಿಗಳ ಮುಖಾಂತರ ಚರ್ಚೆ ಮಾಡಿ ಅಥವಾ ಸಂಶೋಧನೆ ಮಾಡಿ ಅವರಿಗೆ ಉತ್ತರವನ್ನು ಕೊಡ್ತಕ್ಕಂಥ ವ್ಯವಸ್ಥೆ ಇದೆ ಸರ್. ಇಲ್ಲಿ ಮಹಿಳೆಯರಿಗೆ ಎಷ್ಟು ಅವಕಾಶ ಇದೆ ಸರ್? ನಾವು ಇದುವರೆಗೂ ನಾನು ಎಲ್ಲ ಬ್ಯಾಚ್ಗಳಲ್ಲೂ ಕೂಡ ಹೋಗ್ತಾ ಇರ್ತೇನೆ, ಉತ್ತರ ಕರ್ನಾಟಕದ 14 ಜಿಲ್ಲೆಗಳಲ್ಲಿ ಅವರ ಸಂಖ್ಯೆ ಕಡಿಮೆ ಇತ್ತು, ಆದರೆ ಹೋದ ವರ್ಷದಿಂದ ಸ್ವಲ್ಪ ಸಂಖ್ಯೆ ಜಾಸ್ತಿ ಆಗಿದೆ ಸರ್. ಆಮೇಲೆ ಈಗಾಗಲೇ ತಮಗೂ ಗೊತ್ತಿದೆ, ಕೇಂದ್ರ ಸರ್ಕಾರ ಇರ್ಬೋದು, ರಾಜ್ಯ ಸರ್ಕಾರ ಇರ್ಬೋದು, ಯಾವುದೇ ಕಾರ್ಯಕ್ರಮಗಳಲ್ಲಿ 33% ಹೆಣ್ಣು ಮಕ್ಕಳು ಭಾಗವಹಿಸಲೇಬೇಕು ಅಂತಕ್ಕಂಥದ್ದು ಇದೆ ಸರ್. ಅದು ನಮಗೂ ಅನ್ವಯಿಸ್ತದೆ, ಅದನ್ನು ನಾವು ಎಲ್ಲ ಕಡೆ ರಿಕ್ವೆಸ್ಟ್ ಮಾಡಿದ್ದೇವೆ. ನಮ್ಮ ಮಾನ್ಯ ಜಂಟಿ ಕೃಷಿ ನಿರ್ದೇಶಕರು, ಏನು ಕೃಷಿ ಇಲಾಖೆಯ ಜಂಟಿ ಕೃಷಿ ನಿರ್ದೇಶಕರು ಇದನ್ನು ಅಡ್ವರ್ಟೈಸ್ಮೆಂಟ್ ಕೊಡ್ತಾರೆ ಸರ್, ಈ ಥರ ದೇಸಿ ಕಾರ್ಯಕ್ರಮ ಇದೆ, ಇದನ್ನು ನಿಮ್ಮ ಹೆಸರನ್ನು ನೋಂದಾಯಿಸಿ ಅಂತೇಳಿ. ಆ ಸಂದರ್ಭದಲ್ಲಿ ನಾನು ಕೂಡ ಎಲ್ಲ ಉತ್ತರ ಕರ್ನಾಟಕದ 14 ಜಿಲ್ಲೆಗಳಲ್ಲೂ ಕೂಡ ವಿನಂತಿಯನ್ನು ಮಾಡಿದ್ದೇನೆ, ನೀವು ಇದನ್ನು ಪಬ್ಲಿಸಿಟಿ ಮಾಡುವಂಥ ಸಂದರ್ಭದಲ್ಲಿ ಮಹಿಳೆಯರಿಗೂ ಕೂಡ ಆದ್ಯತೆಯನ್ನು ಕೊಡ್ತೇವೆ ಅಂತಕ್ಕಂಥದ್ದನ್ನು ನೀವು ಪಬ್ಲಿಸಿಟಿ ಮಾಡಬೇಕು ಅಂತೇಳಿ ಅವರಲ್ಲಿ ವಿನಂತಿಯನ್ನು ಮಾಡಿದ್ದೇನೆ ಸರ್. ಇತ್ತೀಚೆಗೆ ಸ್ವಲ್ಪ ಹೆಚ್ಚಿಗೆ ಬರ್ತಾ ಇದ್ದಾರೆ ಸರ್, ಈಗ ಅವರು ಬರ್ತಾ ಇದ್ದಾರೆ ಸರ್. ಅಲ್ವಾ, ಅವ್ರು ಬರ್ತಾ ಇದ್ದಾರೆ ಸರ್. ಒಟ್ಟಾರೆ ಇದರಿಂದ ಏನು ಲಾಭ ರೈತರಿಗೆ ಸರ್? ರೈತರಿಗೆ ಏನು ಲಾಭ ಆಗುತ್ತೆ ಅಂತಂದರೆ, ಈಗ ಅವರು ಎಷ್ಟೋ ವಿಷಯ ತಿಳ್ಕೊಂಡಿರ್ತಾರೆ ಸರ್, ತಿಳ್ಕೊಂಡಿರ್ತಾರೆ. ಈಗ ಒಂದು ಕೃಷಿ ಪರಿಕರ ಮಾರಾಟಗಾರರ ಅಂಗಡಿಗೆ ಹೋದಂಥ ಸಂದರ್ಭದಲ್ಲಿ ಮನುಷ್ಯನ ಸಹಜ ಗುಣ ಯಾವುದು ಲಾಭ ಬರುತ್ತೋ ಅದ್ರ ಕಡೆ ಒಲವು ತೋರಿಸಿ ಅವರು ಮಾರಾಟ ಮಾಡ್ತಾ ಇರ್ತಾರೆ ಸರ್. ಆದರೆ ದೇಸಿ ಕೋರ್ಸನ್ನು ಕಂಪ್ಲೀಟ್ ಮಾಡ್ಕೊಂಡ ನಂತರ ಅವರಲ್ಲೂ ಕೂಡ ಒಂದು ಮನಸ್ಸು ಬದಲಾವಣೆ ಆಗಿರ್ತದೆ ಸರ್. ಈಗ ತಿಳ್ಕೊಂಡಿರ್ತಾರೆ, ಅಲ್ಲಿ ಆ ಜಿಲ್ಲೆಯ ಮಣ್ಣಿನ ಬಗ್ಗೆ ತಿಳ್ಕೊಂಡಿರ್ತಾರೆ, ಆ ಸಾರ್ವಜನಿಕ ರಂಜಕ ಪೊಟ್ಯಾಷ್ ಎಷ್ಟಿರ್ತದೆ, ಎಷ್ಟು ಹಾಕಬೇಕು ಅಂತ ತಿಳ್ಕೊಂಡಿರ್ತಾರೆ, ಬೆಳೆಗಳ ಬಗ್ಗೆ ತಿಳ್ಕೊಂಡಿರ್ತಾರೆ, ಹತೋಟಿ ಕ್ರಮಗಳ ಬಗ್ಗೆ ತಿಳ್ಕೊಂಡಿರ್ತಾರೆ. ಅವರು ನಿಖರವಾಗಿ ಬಂದಂಥ ರೈತರಿಗೆ ಮಾಹಿತಿಯನ್ನು ಕೊಡ್ತಾರೆ. ಇದು ಎರಡೂ ಕಡೆ ಲಾಭ ಸರ್. ಇದು ರೈತರಿಗೆ 2-3 ತೊಗೊಂಡೋಗಿ ಒಡೆದು ಅದಕ್ಕೆ ನಷ್ಟ ಅನುಭವಿಸೋ ಬದಲು ನಿಖರವಾಗಿ ಇವರು ಒಂದೇ ಐಟಮನ್ನು ಅವರಿಗೆ ಮಾರಾಟ ಮಾಡಿದರೆ ಅದರಿಂದ ರೈತರಿಗೂ ಉಳಿತಾಯ ಆಗ್ತದೆ, ಇವ್ರದ್ದು ಒಂದು ಕಾನ್ಫಿಡೆನ್ಸ್ ಲೆವೆಲ್ಲು ಜಾಸ್ತಿ ಆಗ್ತದೆ. ಕೊಟ್ಟಂಥ ಔಷಧಿನಲ್ಲಿ ಅದು ಹತೋಟಿ ಕ್ರಮ ಆದರೆ ಎಷ್ಟೋ ಜನಕ್ಕೆ ಅವರು ಪ್ರಚಾರ ಮಾಡ್ತಾರೆ, ಇಂಥ ರೋಗಕ್ಕೆ ಇಂಥ ಔಷಧಿ ಕೊಟ್ಟರು, ಇಂಥ ಅಂಗಡಿಯವರು ನಾನು ಸಿಂಪರಣೆ ಮಾಡಿದ್ದೇನೆ, ಹತೋಟಿ ಆಗಿದೆ ಅಂದರೆ ಅಂಗಡಿಯವ್ರಿಗೂ ಲಾಭ ಸರ್, ರೈತರಿಗೂ ಲಾಭ ಆಗ್ತದೆ ಸರ್. ಅದೇ ತಜ್ಞರ ಜೊತೆ ಅವ್ರ ಸಂಪರ್ಕ ಇದ್ದಷ್ಟು ಒಳ್ಳೆಯದು. ಖಂಡಿತ ಸರ್, ಯಾಕಂದರೆ ಎಷ್ಟೋ ರೋಗಗಳು, ಎಷ್ಟೋ ಕೀಟಗಳು ಅವ್ರಿಗೆ ಗೊತ್ತಾಗಲ್ಲ. ಹೌದು ಸರ್. ಆ ಸಂದರ್ಭದೊಳಗೆ ಎಷ್ಟು ಪ್ರಮಾಣದಲ್ಲಿ ಯಾವ ವರ್ಷದ ಹೆಂಗೆ ಹೊಡಿಬೇಕು, ಎಷ್ಟು ನೀರು ಹಾಕಬೇಕು, ಇಂಥದ್ದೆಲ್ಲ ನಾನು ತಿಳ್ಕೊಳ್ಳಿಕ್ಕೆ ಸಂಪರ್ಕ ಇರಬೇಕು ಸರ್. ಈಗ ವಾಟ್ಸಪ್ ಗುಂಪುಗಳಂತ ಮಾಡಿಬಿಟ್ಟಿದ್ದೀವಿ ಸರ್ ನಾವು. ವಾಟ್ಸಪ್ ಗುಂಪುಗಳು ಮತ್ತು ನಮ್ಮ ಎಲ್ಲ ಕೃಷಿ ಪರಿಕರ ಮಾರಾಟಗಾರರು ಏನು ಇವರು ಲೈಸೆನ್ಸನ್ನು ತೊಗೊಂಡಿರ್ತಾರಲ್ಲ, ನಮ್ಮ ಕಡೆಯಿಂದ ಪ್ರಮಾಣ ಪತ್ರ ತೊಗೊಂಡಿರ್ತಾರಲ್ಲ, ಅವ್ರದ್ದು ವೆಬ್ಸೈಟಲ್ಲಿ ಕೂಡ ಹಾಕಿರ್ತೀವಿ ಸರ್ ಅವ್ರದ್ದು. ಆಮೇಲೆ ನಾವು ವಾಟ್ಸಪ್ ಗುಂಪುಗಳೆಲ್ಲ ಮಾಡಿರ್ತೇವೆ, ಅಲ್ಲಿ ಬಂದಂಥ ರೈತರಿಗೆ ನಿಖರವಾಗಿ ಅವರೇ ಮಾಹಿತಿ ಕೊಡ್ತಾರೆ ಸರ್, ಭಾಳ ಚೆನ್ನಾಗಿ ತಿಳ್ಕೊಂಡಿರೋರು ಇದ್ದಾರೆ ಕೊಡ್ತಾರೆ. ಅಕಸ್ಮಾತ್ ಕೊಡ್ಲಿಕ್ಕೆ ಆಗಲಿಲ್ಲ ಅಂದರೆ ಆ ಗುಂಪಲ್ಲಿ ಹಾಕ್ತಾರೆ, ಆ ಗುಂಪಲ್ಲಿ ಅವ್ರಿಗೆ ಮಾಹಿತಿ ಸಿಗಲಿಲ್ಲ ಅಂದರೆ ಆ ಗುಂಪುಗಳಲ್ಲಿ ನಮ್ಮ ವಿಜ್ಞಾನಿಗಳು ಕೂಡ ಇರ್ತಾರೆ ಸರ್, ಆ ವಿಜ್ಞಾನಿಗಳು ಕೂಡ ಇಮ್ಮಿಡಿಯೇಟಾಗಿ ಅದಕ್ಕೆ ಸ್ಪಂದಿಸ್ತಾರೆ. ಅಥವಾ ಫೋನ್ ಈಗೆಲ್ಲ ತಮಗೆ ಗೊತ್ತಿದೆ ಸರ್, ಮೊಬೈಲ್ ಎಲ್ಲರೂ ಬಳಕೆ ಮಾಡ್ತಾರೆ, ಇಮ್ಮಿಡಿಯೇಟಾಗಿ ಮಾಹಿತಿಯನ್ನು ಪಡ್ಕೊಳ್ಳೋಂಥ ವ್ಯವಸ್ಥೆ ಇದೆ. ಮುಂದಿನ ದಿನಮಾನಗಳಲ್ಲಿ ಡಿಜಿಟಲೈಸೇಷನ್ಗೆ ಒತ್ತು ಕೊಡಬೇಕು ಅಂತ ಏನು ಹೇಳ್ತಾ ಇದಾರೆ ಸರ್, ಅದೊಂದು ಕಾನ್ಸೆಪ್ಟ್ ಇದೆ, ಅದು ದೇಶದಲ್ಲೇ ಮಾದರಿ ಮಾಡಬೇಕು ಅಂತೇಳಿ ಮೇನೆ ಸಂಸ್ಥೆ ಹೈದರಾಬಾದ್ ಅವರು ನಮಗೂ ಕೂಡ ರಿಕ್ವೆಸ್ಟ್ ಮಾಡಿದ್ದಾರೆ. ಅದು ಪ್ರಾಸೆಸ್ ನಡೆದಿದೆ ಸರ್, ಆ ಪ್ರಾಸೆಸ್ ಏನಾದರೂ ಅನುಷ್ಠಾನ ಆಗಿಬಿಟ್ರೆ ಭಾಳಷ್ಟು ಜನಕ್ಕೆ ಅದು ಮಾಹಿತಿ ಸಿಗ್ತದೆ ಸರ್. ಅವರ ಅಂಗಡಿನಲ್ಲಿ ಡಿಜಿಟಲ್ ಡಿಸ್ಪ್ಲೇ ಬೋರ್ಡ್ ಇಟ್ಕೊಂಡ್ರೆ ಅಥವಾ ಡಿಜಿಟಲ್ ಟಿ ವಿ ಇಟ್ಕೊಂಡ್ರೆ ಅದಕ್ಕೆ ನೆಟ್ ಕನೆಕ್ಷನ್ ತೊಗೊಂಡ್ರೆ ತಂತ್ರಜ್ಞಾನ ಇರ್ಬೋದು, ಕೇಂದ್ರ ಸರ್ಕಾರ ಇರ್ಬೋದು, ರಾಜ್ಯ ಸರ್ಕಾರ ಇರ್ಬೋದು, ಅಥವಾ ಅವ್ರ ಅಂಗಡಿಗಳಲ್ಲೇ ಮಾರಾಟ ಮಾಡ್ತಕ್ಕಂಥ ಬೀಜ ಗೊಬ್ಬರ ಔಷಧಿ ಇರ್ಬೋದು ಸರ್, ಅದನ್ನೇ ಅಲ್ಲಿ ಡಿಸ್ಪ್ಲೇ ಮಾಡ್ತಾ ಹೋಗ್ಬೋದು ಸರ್. ಬಂದಂಥ ರೈತ ನೋಡ್ತಾನೆ, ತಂತ್ರಜ್ಞಾನವನ್ನು ತಿಳ್ಕೊಳ್ತಾನೆ, ಆಮೇಲೆ ನಮಗೆ ಫೀಡ್ಬ್ಯಾಕು ಕೂಡ ಕೊಡ್ಬೋದು ಸರ್. ನಮ್ಮಲ್ಲಿ ಒಂದು 5 ಜನ ಎಕ್ಸ್ಪರ್ಟ್ಸನ್ನು ಅದು ಉದ್ಘಾಟನೆ ಆದಂಥ ಸಂದರ್ಭದಲ್ಲಿ ಇಡಬೇಕು ಅಂತ ಮಾಡಿದ್ವಿ. ಬಂದಂಥ ರೈತರಿಗೆ ಇಮ್ಮಿಡಿಯೇಟಾಗಿ ಅಥವಾ ಅವ್ರ ಪ್ರಶ್ನೆಗಳಿಗೆ ಇಮ್ಮಿಡಿಯೇಟಾಗಿ ಸ್ಪಂದಿಸಿ ಉತ್ತರ ಕೊಡ್ತಕ್ಕಂಥ ಕಾರ್ಯಕ್ರಮ ಮಾಡಬೇಕು ಅಂತ ಇದ್ದೀವಿ. ಮೇನೇಜ್ ಸಂಸ್ಥೆಯವರು ಇದನ್ನಲ್ಲಿ ಮಾಡ್ತಾಯಿದ್ದಾರೆ ಸರ್. ಅದೇನಾದರೂ ಆದರೆ ಸಕ್ಸಸ್ ಆದರೆ ನಮ್ಮ ಒಂದು ಸಮಿತಿ ಉತ್ತರದ ವತಿಯಿಂದನೇ ಬೇರೆ ರಾಜ್ಯಗಳಲ್ಲೂ ಕೂಡ ಮಾಡಬೇಕು ಅಂತ ಒಂದು ಯೋಜನೆಯನ್ನು ಹಮ್ಕೋತಾ ಇದ್ದಾರೆ ಸರ್. ಕಲಿಕೆ ಯಾವ ಭಾಷೆ ಇದೆ? ಕನ್ನಡ ಸರ್, ಕನ್ನಡ. ಅದರಲ್ಲೂ ಲೋಕಲಲ್ಲೇ ಸರ್. ಅದಕ್ಕೆ ಈಗ ಫೆಸಿಲಿಟೇಟರ್ ಅಂತ ಆಯ್ಕೆ ಮಾಡ್ಕೊಳ್ತೇವೆ, ಫೆಸಿಲಿಟೇಟರ್ ಅಂತ ಒಬ್ಬರನ್ನ ಆಯ್ಕೆ ಮಾಡ್ಕೊಳ್ತೇವೆ. ಅದರಲ್ಲಿ ಇಲಾಖೆಗಳಲ್ಲಿ ಸೇವೆ ಸಲ್ಲಿಸಿರ್ತಕ್ಕಂಥ ನುರಿತ ಅಭ್ಯರ್ಥಿಗಳನ್ನೇ ಆಯ್ಕೆ ಮಾಡ್ಕೊಳ್ತೇವೆ ಸರ್. ಯಾಕೆಂತಂದರೆ ಅಕಸ್ಮಾತ್ ಏನಾದರೂ ಒಬ್ಬ ರಿಸೋರ್ಸ್ ಪರ್ಸನ್, ಸಂಪನ್ಮೂಲ ವ್ಯಕ್ತಿ ಬರಲಿಲ್ಲ ಅಂತ ಇಟ್ಕೊಳ್ಳಿ ಸರ್, ಆ ಸಂದರ್ಭದಲ್ಲಿ ಕೃಷಿ ಇಲಾಖೆ ಅಥವಾ ನಮ್ಮ ಕೃಷಿ ವಿಶ್ವವಿದ್ಯಾಲಯಗಳಲ್ಲಿ ಅಥವಾ ಒಟ್ಟಾರೆ ಕೃಷಿನಲ್ಲಿ ಅನುಭವ ಹೊಂದಿರತಕ್ಕಂಥವರು, ಅವರು ಬಿ ಎಸ್ ಸಿ ಅಗ್ರಿ ಮಾಡಿರಬೇಕು ಅಥವಾ ಎಮ್ ಎಸ್ ಸಿ ಅಗ್ರಿ ಮಾಡಿರ್ಬೇಕು ಸರ್, ಅಥವಾ ಬಿ ಎಸ್ ಸಿ ಅಗ್ರಿ ಆರ್ಟಿಕಲ್ಚರ್ ಅಥವಾ ಅಗ್ರಿಕಲ್ಚರ್. ಸೊ ಇವೆರಡು ಮಿನಿಮಮ್ ಕ್ವಾಲಿಫಿಕೇಷನ್ ಇರತಕ್ಕಂಥ ವ್ಯಕ್ತಿಗಳು ಸೇವೆಯನ್ನು ಸಲ್ಲಿಸಿ ನಿವೃತ್ತಿ ಹೊಂದಿದ ನಂತರ ಸೊ ಅವ್ರನ್ನ ಆಯ್ಕೆ ಮಾಡ್ಕೊಳ್ತೇವೆ. ಅವ್ರು ಸಿಗಲಿಲ್ಲ ಅಂತ ಪಕ್ಷದಲ್ಲಿ ಎಮ್ ಎಸ್ ಸಿ ಮಾಡಿರ್ತಕ್ಕಂಥವ್ರು ಅಥವಾ ಪಿ ಎಚ್ ಡಿ ಮಾಡಿರ್ತಕ್ಕಂಥ ಅಭ್ಯರ್ಥಿಗಳು ಕೂಡ ಒಂದು ಅವಕಾಶವನ್ನು ಕೊಡ್ತೇವೆ. ನಮ್ಮ ಸಂಪನ್ಮೂಲ ವ್ಯಕ್ತಿಗಳೇ ಒಂದೋ ಎರಡೋ ಕ್ಲಾಸ್ ತಗೊಳ್ಳಿಕ್ಕೆ ತಯಾರಾಗಿರ್ತಾರೆ ಸರ್, ಅಂಥವ್ರನ್ನ ಆಯ್ಕೆ ಮಾಡ್ಕೊಳ್ತೇವೆ, ಕನ್ನಡದಲ್ಲೇ ಮಾಡ್ತೇವೆ ಸರ್. ಒಂದು ಅಂಗಡಿಯನ್ನು ಅಣ್ಣ ತಮ್ಮ ನಡೆಸ್ತಾ ಇರ್ತಾರೆ, ಇಲ್ಲೇ ಅಪ್ಪ ಮಗ ನಡೆಸ್ತಾ ಇರ್ತಾರೆ, ಹೌದು ಸರ್, ಇಬ್ಬರದ ಒಬ್ಬರು ಸರ್ಟಿಫಿಕೇಟ್ ತೊಗೊಂಡ್ರು ಸಾಕ? ಇಲ್ಲ, ಆ ಥರ ಇಲ್ಲ ಸರ್. ಅದು ಈ ಕಾನೂನು ಏನು ಹೇಳ್ತದೆ ಅಂದರೆ, ಯಾರು ಸರ್ಟಿಫಿಕೇಟನ್ನು ಹೊಂದಿರ್ತಾರೋ ಅವ್ರ ಹೆಸರಲ್ಲೇ ಅಂಗಡಿ ಇರ್ತದೆ, ಅವರೇ ಇರಬೇಕು ಅಂತಿದೆ ಸರ್. ಅಕಸ್ಮಾತ್ ಏನಾದರೂ ಈಗ ಅವ್ರಿಗೆ ವಯಸ್ಸಾಗಿದೆ ಅಥವಾ ಅವ್ರು ನಿಧನ ಹೊಂದಿದ್ರು ಅಂದರೆ ಅವರ ಲೈಸೆನ್ಸು ಇನ್ನೊಬ್ಬರಿಗೆ ಟ್ರಾನ್ಸ್ಫರ್ ಆಗಲ್ಲ ಸರ್. ಅವರು ಯಾರಾದರೂ ಅವರು ತೀರ್ಕೊಂಡಂಥ ಜಾಗದಲ್ಲಿ ಮತ್ತೊಬ್ಬರು ಬರ್ತೀವಿ ಅಂತಂದರೆ ಅಥವಾ ಮತ್ತೊಬ್ಬರು ಅಂಗಡಿನಲ್ಲಿ ಕೂಡ್ತೀನಿ ವ್ಯಾಪಾರ ಮಾಡ್ತೀನಿ ಅಂದರೆ ಅವರು ಸಹಿತ ಈ ದೇಸಿ ಕೋರ್ಸನ್ನು ಕಂಪ್ಲೀಟ್ ಮಾಡ್ಕೊಳ್ಳಬೇಕು ಸರ್. ಈ ಕ್ರೈಟೀರಿಯಾ ಏನಿದೆ ಅಂದರೆ ಬಿ ಎಸ್ ಸಿ ಅಗ್ರಿ ಮಾಡಿರ್ತಕ್ಕಂಥವ್ರಿಗೆ ಮೊದಲನೇ ಆದ್ಯತೆ ಕೊಡ್ತಾರೆ, ಆಮೇಲೆ ಡಿಪ್ಲೊಮಾ 2 ಇಯರ್ಸ್ ಮಾಡಿದವ್ರಿಗೆ ಎರಡನೇ ಆದ್ಯತೆ ಕೊಡ್ತಾರೆ, ಬಿ ಎಸ್ ಸಿನಲ್ಲಿ ಕೆಮಿಸ್ಟ್ರಿ ಮಾಡಿದಂಥವ್ರಿಗೆ ಆದ್ಯತೆ ಕೊಡ್ತಾರೆ ಸರ್. ಅವ್ರು ಯಾರೋ ಅಲ್ಲಿ ಅಪ್ಲಿಕೇಶನ್ ಹಾಕಲಿಲ್ಲ ಅಂತಂದರೆ ನಮ್ಮ ದೇಸಿ ಕೋರ್ಸ್ ಯಾರು ಮಾಡಿರ್ತಾರಲ್ಲ ಇವರು ಕೂಡ ಆದ್ಯತೆಯನ್ನು ಕೊಡ್ತಾರೆ, ಎಲ್ಲರೂ ಕೂಡ ಅಂಗಡಿನಲ್ಲಿ ವ್ಯಾಪಾರ ಮಾಡ್ಬೋದು. ಇದು ಇನ್ನೊಬ್ಬರಿಗೆ ಟ್ರಾನ್ಸ್ಫರ್ ಆಗಲ್ಲ ಸರ್, ಅದು ಅವ್ರಿಗೆ ಮುಗಿತದೆ ಸರ್. ಬೇಕು ಅಂದರೆ ಹೊಸದೊಂದು ಮಾಡ್ಕೋಬೇಕು ಸರ್. ಅವ್ರು ಇತ್ತೀಚೆಗೆ ನಾವು ಸಾವಯವ ಮತ್ತು ಸಾವಯವ ಪದ್ಧತಿ ಒಳಗೆ ಕೀಟನಾಶಕ ಬಳಸೋದು ಮತ್ತು ಹೆಚ್ಚು ಸಾವಯವ ಪದಾರ್ಥವನ್ನು ಬಳಸಬೇಕು ಆ ನಿಟ್ಟಿನೊಳಗನ ನಾವು ಹೇಳ್ತಾ ಇರುವಾಗ ಇಲ್ಲಿ ರಾಸಾಯನಿಕಕ್ಕೆ ಹೆಚ್ಚು ಒತ್ತು ಕೊಟ್ಟು ಅಂಗಡಿಯಲ್ಲಿ ಮಾರಾಟ ಆಗ್ತಾ ಇರುವಂಥ ಸಂದರ್ಭದೊಳಗೆ ಇವೆರಡನ್ನೂ ಹೇಗೆ ಜೋಡಿಸೋದು ಸರ್? ಅದಕ್ಕೆ ಈಗ ನಮ್ಮ ನೈಸರ್ಗಿಕ ಕೃಷಿಗೆ ಅಥವಾ ಸಾವಯವ ಕೃಷಿಗೆ ಒತ್ತು ಕೊಡಬೇಕು ಅಂತೇಳಿ ಹೋದ ವರ್ಷದಿಂದ ಅದನ್ನು ಪ್ರಾರಂಭ ಮಾಡ್ತಾ ಇದ್ದಾರೆ. ಯಾಕೆ ಒತ್ತು ಕೊಡಬೇಕು ಅಂತಂದರೆ, ಇತ್ತೀಚೆಗೆ ನಾವು ತಾವೇನು ಹೇಳಿದ್ರಲ್ಲ, ಈಗ ಯಥೇಚ್ಛವಾಗಿರ್ಬೋದು, ಅವೈಜ್ಞಾನಿಕವಾಗಿರ್ಬೋದು, ಅಥವಾ ಗೊತ್ತಿದ್ದೋ ಗೊತ್ತಿಲ್ಲದೇನೋ ನಾವು ಅವರಿಗೆ ಮಾರಾಟ ಮಾಡಿರ್ತೀವಿ ಸರ್, ಏನನ್ನು ಕಳೆನಾಶಕ, ಕೀಟನಾಶಕ, ರಾಸಾಯನಿಕ ಗೊಬ್ಬರಗಳನ್ನು. ಸೊ ಹೆಚ್ಚಾಗಿ ಇವುಗಳನ್ನು ಬಳಕೆ ಮಾಡಿ ಬೆಳೆದಂಥ ಬೆಳೆಗಳೇನಿದಾವಲ್ಲ ಸರ್, ಈಗ ಆ ಬೆಳೆಗಳಲ್ಲಿ ಅದು ದವಸ ಧಾನ್ಯಗಳಲ್ಲೂ ಕೂಡ ವಿಷದ ಅಂಶ ಇದೆ ಅಂತ ತಮಗೂ ಕೂಡ ಗೊತ್ತಿದೆ ಸರ್. ಹಣ್ಣು ಹಂಪಲಿನಲ್ಲಿ ವಿಷದ ಅಂಶ ಇದೆ ಅಂತ ತಮಗೂ ಕೂಡ ಗೊತ್ತಿದೆ, ತರಕಾರಿಗಳಲ್ಲಿ ವಿಷದ ಅಂಶ ಇದೆ ಅಂತ ಗೊತ್ತಿದೆ, ಮಣ್ಣು ಕೂಡ ಮಣ್ಣು ಸರ್. ಈಗ ನಾವು ಔಷಧಿನ ಸಿಂಪರಣೆ ಮಾಡಿದಾಗ ಬೆಳೆಗಳಿಗಷ್ಟೇ ಬೀಳಲ್ಲ ಸರ್, ಅದು ಮಣ್ಣಿನ ಮೇಲೆಲ್ಲೂ ಕೂಡ ಬೀಳ್ತದೆ. ಆ ಮಣ್ಣಿನ ಮೇಲೆ ಬಿದ್ದಂಥ ಸಂದರ್ಭದಲ್ಲಿ, ಮಳೆ ಬಂದಂಥ ಸಂದರ್ಭದಲ್ಲಿ ಆ ಮಳೆ ನೀರಿನ ಜೊತೆಗೆ ವಿಷಕಾರಿ ಅಂಶ ಕೂಡ ಭೂಮಿ ಕೂಡ ಸೇರ್ತದೆ ಸರ್. ಆ ಭೂಮಿನೆಲ್ಲ ವಾಟರ್ ಟೇಬಲ್ ಲೆವೆಲ್ ಅಂತ ಏನು ಕರಿತೇವೆ ಅಥವಾ ನೀರಿನ ಮಟ್ಟ ಅಂತೇಳಿ ಕರಿತೇವೆ, ಅದು ಕೂಡ ವಿಷಕಾರಿಯಾಗಿದೆ ಸರ್. ಅಂತರ್ಜಲ ಹೌದಲ್ಲ ಸರ್. ನಾವು ತಿನ್ನೋ ದವಸ ಧಾನ್ಯ ವಿಷ, ಹಣ್ಣು ಹಂಪಲು ವಿಷ, ತರಕಾರಿ ವಿಷ, ಕುಡಿಯೋ ನೀರು ವಿಷ, ಇನ್ನೇನು ಉಳಿದಿದೆ ಸರ್? ಈಗ ಒಂದು ಆರೋಗ್ಯದ ಬಗ್ಗೆ, ಮನುಷ್ಯನ ಆರೋಗ್ಯದ ಬಗ್ಗೆ ಮತ್ತು ನಮ್ಮ ಮಣ್ಣಿನ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸ್ಬೇಕು ಅಂತೇಳಿ ನೈಸರ್ಗಿಕ ಕೃಷಿಗೆ ಮತ್ತು ಸಾವಯವ ಕೃಷಿಗೆ ಒತ್ತು ಕೊಡಬೇಕು ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ಇನ್ನೊಂದು ಮಾತು ಹೇಳಲಿಕ್ಕೆ ಇಷ್ಟಪಡ್ತೇನೆ ಸರ್ ನಾನು, ಏನು ಅಂತಂದರೆ ಕ್ಯಾನ್ಸರ್ ರೋಗ ಯಾವುದರಿಂದ ಬರುತ್ತೆ ಅಂತ ತಮಗೂ ಗೊತ್ತಿದೆ. ಗುಟ್ಕಾ ಸೇವನೆಯಿಂದ, ತಂಬಾಕು ಸೇವನೆಯಿಂದ, ಮದ್ಯಪಾನ ಮಾಡೋದ್ರಿಂದ ಅಥವಾ ಬೇರೆ ಬೇರೆ ಚಟಗಳಿಂದ. ಆದರೆ ಇತ್ತೀಚೆಗೆ ಒಂದು ಸಂಶೋಧನೆ ಮಾಡಿದೆ, ನಾವೇನು ಇಂಥ ವಿಷಕಾರಿ ಅಂಶಗಳನ್ನು ಸೇವನೆ ಮಾಡ್ತೀವಲ್ಲ ಸರ್, ಇದರಿಂದಲೂ ಕೂಡ ಕ್ಯಾನ್ಸರ್ ರೋಗ ಬರುತ್ತೆ ಅಂತೇಳಿ ಒಂದು ಆತಂಕಕಾರಿ ಸಂಶೋಧನೆಯಿಂದ ಮಾಹಿತಿ ಬಂದಿದೆ ಸರ್. ಈಗಿರ್ತಕ್ಕಂಥ ನಮ್ಮ ರಾಜ್ಯದಲ್ಲಿರ್ಬೋದು ಅಥವಾ ದೇಶದಲ್ಲಿರ್ಬೋದು, ಏನು ಲಕ್ಷಾಂತರ ಇದ್ದಾರೆ ಅಥವಾ ಕೋಟ್ಯಾಂತರ ಕ್ಯಾನ್ಸರ್ ರೋಗಿಗಳ ಸಂಖ್ಯೆ ಇದೆ, ಆ ಸಂಖ್ಯೆಗಳಲ್ಲಿ 50% ಅಷ್ಟು ಜನಕ್ಕೆ ಕೆಲವೇ ವರ್ಷಗಳಲ್ಲಿ ಈ ರೋಗ ಅಟ್ಯಾಕ್ ಆಗುತ್ತಂತೆ ಸರ್. ಒಂದು ಗ್ರಾಮ ಪಂಚಾಯಿತಿ ವ್ಯಾಪ್ತಿನಲ್ಲಿ ಒಂದು ಹಳ್ಳಿನಲ್ಲಿ ನೈಸರ್ಗಿಕ ಕೃಷಿ ಅಥವಾ ಸಾವಯವ ಕೃಷಿ ಯೋಜನೆ ಬರ್ತಾ ಇದೆ ಏಪ್ರಿಲ್ ನಂತರ ಸರ್, ಮುಂದೆ ಏಪ್ರಿಲ್ ನಂತರ. ಸೊ ಅಂಥ ಸಂದರ್ಭದಲ್ಲಿ ನಾನು ಎಲ್ಲ ನಮ್ಮ ಕೃಷಿ ಪರಿಕರ ಮಾರಾಟಗಾರರಲ್ಲಿ ವಿನಂತಿ ಏನು ಮಾಡ್ತೇನೆ ಅಂತಂದರೆ, ಅಥವಾ ನಮ್ಮ ಗೌರವಾನ್ವಿತ ರೈತರಲ್ಲಿ ಏನು ವಿನಂತಿ ಮಾಡ್ತೇನೆ ಅಂತಂದರೆ, ಸಾಂಕೇತಿಕವಾಗಿ ಒಂದು ಗ್ರಾಮ ಪಂಚಾಯಿತಿ ವ್ಯಾಪ್ತಿನಲ್ಲಿ ಒಂದು ಹಳ್ಳಿನಲ್ಲಿ ಇದು ಅನುಷ್ಠಾನ ಆಗ್ತದೆ. 50 ಹೆಕ್ಟೇರ್ ಪ್ರದೇಶ ಅಥವಾ 50 ಜನ ರೈತರ ಕಡೆ ಇದನ್ನು ಅನುಷ್ಠಾನ ಮಾಡ್ತಾರೆ. ಅಂಥ ಸಂದರ್ಭದಲ್ಲಿ ದೇಶಿ ಪ್ರಮಾಣ ಪತ್ರ ಪಡೆದಿರ್ತಕ್ಕಂಥ ಆಯಾ ಗ್ರಾಮ ಪಂಚಾಯಿತಿ ವ್ಯಾಪ್ತಿನಲ್ಲಿ ಬರ್ತಕ್ಕಂಥ ನಮ್ಮ ಕೃಷಿ ಪರಿಕರ ಮಾರಾಟಗಾರರು ಸಹಿತ ಅದರಲ್ಲಿ ಭಾಗಿಗಳಾಗಬೇಕು, ರೈತರಿಗೆ ಮಾಹಿತಿಯನ್ನು ಕೊಡಬೇಕು, ಸಾಧ್ಯವಾದರೆ ಅವರು ಸಹಿತ ಆ ಒಂದು ಕಾನ್ಸೆಪ್ಟನ್ನು ಅಡಾಪ್ಟ್ ಮಾಡ್ಕೋಬೇಕು ಅಂತೇಳಿ ಈ ಮೂಲಕ ನಾನು ಅವರಲ್ಲೂ ಕೂಡ ವಿನಂತಿಯನ್ನು ಮಾಡ್ತೇನೆ ಸರ್. ನಾನು ಪರಮಪೂಜ್ಯ ಮಹಾತ್ಮ ಗಾಂಧೀಜಿಯವರು ಲಿಂಗೈಕ್ಯರಾದಂಥ ಸಂದರ್ಭದಲ್ಲಿ ನಮ್ಮ ದೇಶದ ರಾಜಧಾನಿಯಲ್ಲಿ ಲಕ್ಷಾಂತರ ಜನ ಅವ್ರನ್ನ ನೋಡಲಿಕ್ಕೆ ಹೋಗಿದ್ದಾರೆ ಅಂತಕ್ಕಂಥ ಮಾಹಿತಿಯನ್ನು ನಾವು ಕೇಳಿದ್ದೇವೆ. ನಾವು ಅದೇ ರೀತಿಯಾಗಿ ಡಾಕ್ಟರ್ ರಾಜ್ಕುಮಾರ್ ಸಾಹೇಬರ ಮಗ, ಕರ್ನಾಟಕ ರತ್ನ ಪ್ರಶಸ್ತಿ ಪಡೆದಂಥ ಪುನೀತ್ ರಾಜ್ಕುಮಾರ್ ಸಾಹೇಬರು ಲಿಂಗೈಕ್ಯರಾದಂಥ ಸಂದರ್ಭದಲ್ಲಿ ನಮ್ಮ ರಾಜ್ಯದ ರಾಜಧಾನಿ ಬೆಂಗಳೂರಿನಲ್ಲಿ 2 ದಿನಗಳ ಕಾಲ ಲಕ್ಷಾಂತರ ಜನ ಅವ್ರನ್ನ ನೋಡಲಿಕ್ಕೆ ಹೋಗಿದ್ದಾರೆ ಅಂತಕ್ಕಂಥ ಮಾಹಿತಿ ನಮಗೆಲ್ಲ ಗೊತ್ತಿದೆ. ಈ ಜನವರಿ 2 ಒಂದು ಜಿಲ್ಲಾ ಮಟ್ಟದಲ್ಲಿ, ಅದರಲ್ಲೂ ವಿಜಯಪುರ ಜಿಲ್ಲೆಯಲ್ಲಿ ಪರಮಪೂಜ್ಯ ಶ್ರೀ ಸಿದ್ದೇಶ್ವರ ಸ್ವಾಮೀಜಿಗಳು ಲಿಂಗೈಕ್ಯರಾದಂಥ ಸಂದರ್ಭದಲ್ಲಿ ಒಂದೇ ದಿನದಲ್ಲಿ ಸುಮಾರು 30 ಲಕ್ಷಕ್ಕೂ ಹೆಚ್ಚು ಜನ ಅವರನ್ನ ನೋಡಲಿಕ್ಕೆ ಹೋಗಿದ್ದಾರೆ ಅಂತಕ್ಕಂಥ ಮಾಹಿತಿ ನಮಗೂ ತಮಗೆಲ್ಲರೂ ಕೂಡ ಗೊತ್ತಿರ್ತಕ್ಕಂಥದ್ದೇ. ಸೊ ಇಷ್ಟೊಂದು ಜನ, ಪರಮಪೂಜ್ಯ ನಮ್ಮ ಮಹಾತ್ಮ ಗಾಂಧೀಜಿ ಇರ್ಬೋದು, ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಸಾಹೇಬರು ಇರ್ಬೋದು, ನಮ್ಮ ಪರಮಪೂಜ್ಯ ಶ್ರೀ ಸಿದ್ದೇಶ್ವರ ಸ್ವಾಮೀಜಿಗಳಿರ್ಬೋದು, ಇವರನ್ನೆಲ್ಲ ಲಕ್ಷಾಂತರ ಜನ ನೋಡಲಿಕ್ಕೆ ಹೋಗಿದ್ದಾರೆ ಅಂತಂದರೆ ಏನಾದರೂ ಕಾರಣ ಇರಬೇಕಲ್ಲ. ಅವರು ಮಾಡಿರ್ತಕ್ಕಂಥ ನಿಸ್ವಾರ್ಥ ಸೇವೆ, ಏನು ಅವರು ನಿಸ್ವಾರ್ಥ ಸೇವೆಯಿಂದ ಜೀವನವನ್ನು ನಡೆಸಿದರು ಅಥವಾ ಅವರು ಮಾಡಿರ್ತಕ್ಕಂಥ ಸೇವಾ ಮನೋಭಾವನೆಯಿಂದ ಅವರು ಜೀವನವನ್ನು ನಡೆಸಿದರು, ಆ ಹಿನ್ನೆಲೆಯಲ್ಲಿ ಅವ್ರನ್ನೆಲ್ಲರೂ ಅಷ್ಟೊಂದು ಜನ ನೋಡಲಿಕ್ಕೆ ಹೋಗಿದ್ದರು. ಸೊ ಈ ದೃಷ್ಟಿಯಿಂದ ನಾನೇನು ವಿನಂತಿಯನ್ನು ಮಾಡ್ತೇನೆ, ಯಾರ ಸಲುವಾಗಿ ಇಡೀ ದೇಶಕ್ಕೆ ಇಡೀ ನಾಡಿಗೆ ಅನ್ನ ನೀಡ್ತಕ್ಕಂಥ ಗೌರವಾನ್ವಿತ ರೈತರ ಹೆಸರಲ್ಲಿ ನಮ್ಮ ಕೃಷಿ ವಿಶ್ವವಿದ್ಯಾಲಯ ಇದ್ದಾವೆ, ಎಲ್ಲ ಇಲಾಖೆ ಅಧಿಕಾರಿಗಳಿದ್ದಾರೆ, ಆಮೇಲೆ ನಮ್ಮ ಕೃಷಿ ಪರಿಕರ ಮಾರಾಟಗಾರರು ಅವರ ಹೆಸರಲ್ಲೇ ಅಂಗಡಿಯನ್ನು ಕೂಡ ನಡೆಸ್ತಾ ಇರ್ತಾರೆ. ಸೊ ಯಾರಿಂದ ನಮ್ಮ ಜೀವನವನ್ನು ನಾವು ನಿರ್ವಹಣೆ ಮಾಡ್ತಾ ಇರ್ತೇವೆ, ಯಾರಿಂದ ನಮ್ಮ ಬದುಕನ್ನು ನಾವು ನಿರೂಪಿಸ್ಕೊಂಡಿರ್ತೇವೆ ಅಂತ ಗೌರವಾನ್ವಿತ ರೈತರ ಅವರಿಗೆ ಒಂದು ಸೇವಾ ಮನೋಭಾವನೆಯಿಂದ ಸೇವೆಯನ್ನು ಮಾಡೋಣ ಅಂತ ಹೇಳ್ತಾ, ಈ ಸಂದರ್ಭದಲ್ಲಿ ನನಗೆ ಈ ಆಲ್ ಇಂಡಿಯಾ ರೇಡಿಯೋ ಸ್ಟೇಷನ್ನಲ್ಲಿ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಡಾಕ್ಟರ್ ರಾಮಡಗಿ ಸರ್ ಅವರಿಗೆ ಹಾಗೂ ಅವರ ಸಿಬ್ಬಂದಿಯವರಿಗೆ ಅನಂತ ಅನಂತ ಧನ್ಯವಾದಗಳನ್ನು ಹೇಳ್ತೇನೆ. ಮತ್ತೊಮ್ಮೆ ಎಲ್ರಿಗೂ ಧನ್ಯವಾದಗಳು ಸರ್. ಒಳ್ಳೆಯದು ಡಾಕ್ಟರ್ ಎಂ ಗೋಪಾಲ್ ಅವರೇ, ಕೃಷಿ ಪರಿಕರ ಮಾರಾಟಗಾರರಿಗೆ ಕೃಷಿ ವಿಸ್ತರಣೆ ಸೇವೆಗಳ ಡಿಪ್ಲೊಮಾ ಕೋರ್ಸ್ ಈ ಯೋಜನೆ ಕುರಿತು ಅನೇಕ ಮಾಹಿತಿಯನ್ನು ಹಂಚಿಕೊಂಡ್ರಿ, ನಿಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ತೆ ಸರ್, ಧನ್ಯವಾದಗಳು. ಮತ್ತೊಮ್ಮೆ ಎಲ್ರಿಗೂ ಧನ್ಯವಾದಗಳು ಸರ್. ಇದುವರೆಗೂ ಕೃಷಿ ಪರಿಕರ ಮಾರಾಟಗಾರರಿಗೆ ಕೃಷಿ ವಿಸ್ತರಣೆ ಸೇವೆಗಳ ಡಿಪ್ಲೊಮಾ ಕೋರ್ಸ್ ಈ ಬಗ್ಗೆ ಕೃಷಿ ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕರು ಹಾಗೂ ದೇಸಿ ಸಂಸ್ಥೆಯ ನೋಡಲ್ ಅಧಿಕಾರಿಗಳಾದ ಡಾಕ್ಟರ್ ಎಂ ಗೋಪಾಲ್ ಅವರೊಂದಿಗೆ ಸಂದರ್ಶನ ಕೇಳಿದ್ರಿ. ಸಂದರ್ಶಿಸಿದವರು HB ರಾಮಡಗಿ. ಈಗ ಜನಪದ ಸಂಗೀತದಲ್ಲಿ ಸಂಪ್ರದಾಯದ ಪದ ಕೇಳುತ್ತೀರಿ, ಧಾರವಾಡ ತಾಲೂಕಿನ ಗರಗದ ಲಕ್ಷ್ಮವ್ವ ಬೋರಿಮನಿ ಹಾಗೂ ಸಂಗಡಿಗರಿಂದ. ತಂದಿ ನಿನ್ನ ಸೇವೆ ಮಾಡಲು ಬಂದೇವೆ, ತಂದಿ ನಿನ್ನ ಸೇವೆ ಮಾಡಲು ಬಂದೇವೆ. ಅನ್ನ ಹಣ್ಣಿನ ಪೂಜೆ, ಅನ್ನ ಬೆಳಗಿನ ಪೂಜೆ, ಹಣ್ಣಿನ ಪೂಜೆ ಶಿವ ಪೂಜೆ, ನಮ್ಮಪ್ಪ ನೋಡ ನೋಡಲು ಬಂದೇವೆ. ತಂದಿ ನಿನ್ನ ಸೇವೆ ಮಾಡಲು ಬಂದೇವೆ, ತಂದಿ ನಿನ್ನ ಸೇವೆ ಮಾಡಲು ಬಂದೇವೆ, ತಂದಿ ನಿನ್ನ ಸೇವೆ ಮಾಡಲು ಬಂದೇವೆ, ತಂದಿ ನಿನ್ನ ಸೇವೆ ಮಾಡಲು ಬಂದೇವೆ. ಕಾಯ ಕಾಯದ ಪೂಜೆ, ಕಾಯ ಬೆಳಗಿನ ಪೂಜೆ, ಕಾಯದ ಪೂಜೆ ಶಿವ ಪೂಜೆ, ನಮ್ಮಪ್ಪ ನೋಡ ನೋಡಲು ಬಂದೇವೆ. ತಂದಿ ನಿನ್ನ ಸೇವೆ ಮಾಡಲು ಬಂದೇವೆ, ತಂದಿ ನಿನ್ನ ಸೇವೆ ಮಾಡಲು ಬಂದೇವೆ, ತಂದಿ ನಿನ್ನ ಸೇವೆ ಮಾಡಲು ಬಂದೇವೆ, ತಂದಿ ನಿನ್ನ ಸೇವೆ ಮಾಡಲು ಬಂದೇವೆ. ಊದಿನ ಪೂಜೆ, ಊದ ಬೆಳಗಿನ ಪೂಜೆ, ಊದಿನ ಪೂಜೆ ಶಿವ ಪೂಜೆ, ನಮ್ಮಪ್ಪ ನೋಡ ನೋಡಲು ಬಂದೇವೆ. ತಂದಿ ನಿನ್ನ ಸೇವೆ ಮಾಡಲು ಬಂದೇವೆ, ತಂದಿ ನಿನ್ನ ಸೇವೆ ಮಾಡಲು ಬಂದೇವೆ. ಕಪ್ಪರ್ ಕಪ್ಪರ ಪೂಜೆ, ಕಪ್ಪರ್ ಬೆಳಗಿನ ಪೂಜೆ, ಕಪ್ಪರ ಪೂಜೆ ಶಿವ ಪೂಜೆ, ನಮ್ಮಪ್ಪ ನೋಡ ನೋಡಲು ಬಂದೇವೆ. ತಂದಿ ನಿನ್ನ ಸೇವೆ ಮಾಡಲು ಬಂದೇವೆ, ತಂದಿ ನಿನ್ನ ಸೇವೆ ಮಾಡಲು ಬಂದೇವೆ. ಕಪ್ಪರ್ ಕಪ್ಪರ ಪೂಜೆ, ಕಪ್ಪರ್ ಬೆಳಗಿನ ಪೂಜೆ, ಕಪ್ಪರ ಪೂಜೆ ಶಿವ ಪೂಜೆ, ನಮ್ಮಪ್ಪ ನೋಡ ನೋಡಲು ಬಂದೇವೆ. ತಂದಿ ನಿನ್ನ ಸೇವೆ ಮಾಡಲು ಬಂದೇವೆ, ತಂದಿ ನಿನ್ನ ಸೇವೆ ಮಾಡಲು ಬಂದೇವೆ. ಆತ್ಮೀಯ ರೈತರೇ, ಗಮನಿಸಿ, ನಾಳೆ ಕೃಷಿ ರಂಗದಲ್ಲಿ ಸಾವಯವ ಕೃಷಿ ಕುರಿತು ಡಾಕ್ಟರ್ ಸಿ ಆರ್ ಪಾಟೀಲ್ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ಎಚ್ ಬಿ ರಾಮಡಗಿ. ನಂತರ ಕುಂದಗೋಳು ತಾಲೂಕಿನ ಪೆಟದೂರಿನ ಯಲ್ಲಪ್ಪ ಸಿದ್ದಪ್ಪ ತಿರ್ಲಕೊಪ್ಪ ಹಾಗೂ ತಂಡದವರಿಂದ ಗೀಗಿ ಪದ ಕೇಳುತ್ತೀರಿ. ಈಗ ಕೇಳುತ್ತಿರುವಿರಿ ಸಂಪ್ರದಾಯದ ಪದ. ಎಳದು ಮನಗಿದರೆ ನಬಸವ, ದನದು ಮನಗಿದರೆ ನಬಸವ.